ಈಗ ರಾಗಿ ಜೊತೆಗೆ ಆರ್ಕ ಮತ್ತೆ ಈ ಒಂದು ಸಾವೆನ ಹೆಂಗ ಹಾಕೊಂಡಿದ್ದಾರೆ, ಎಷ್ಟೆಷ್ಟು ಸಾಲ್ಗೆ ಒಂದೊಂದು ಹಾಕೊಂಡಿದ್ದೀರಿ? ಒಂದು 10 ಕುಂಟೆಗೆ ಆರ್ಕ ಹಾಕಿದೀನಿ ಸರ್. ಇನ್ನು 10 ಕುಂಟೆಗೆ ಏಕವಿತ ಒಂದು ಪಟ್ಟೆ ತರ ಇದೆ ನಮ್ದು, ಒಂದ್ ಎಕರೆ. ಅದರಲ್ಲಿ 10 ಕುಂಟೆಗೆ ಆರ್ಕ ಹಾಕಿದೀನಿ, 10 ಕುಂಟೆಗೆ ಸಾಮೆ ಹಾಕಿದೀನಿ. 10 ಕುಂಟೆಗೆ ಆರ್ಕ, 10 ಕುಂಟೆಗೆ ಸಾಮೆ. ಅಲ್ಲ, ಒಟ್ಟಿಗೆ ಹಾಕಿದ್ರ ರಾಗಿ ಮಧ್ಯದಲ್ಲಿ ಏನ್ ಹಾಕಿ? ಮಧ್ಯ ಎಲ್ಲ ಸಪ್ ಸಪ್ರೇಟ್ ಸರ್. ಎಲ್ಲ ಅಂದ್ರೆ ಒಟ್ಟಿಗೆ ಹಾಕಕ್ ಹೋದ್ರೆ ಕುಯ್ಬೇಕಾರ ಹಿಂಸೆ ಆಗುತ್ತೆ, ಎಲ್ಲ ಮಿಕ್ಸ್ ಆಗುತ್ತಲ್ವಾ, ಅವಾಗ ನಮಗೆ ಪ್ರಾಬ್ಲಮ್ ಆಗುತ್ತಲ್ವಾ. ಸಪ್ ಸಪ್ರೇಟ್ ಇದು ಅಂದ್ರೆ ರಾಗಿ ಅಂದ್ರೆ ಮಿಷಿನ್ ಅಲ್ಲಿ ಕುಯ್ಸ್ಕೋಬಹುದು, ಇದು ಆರ್ಕ ಇದನ್ನ ಕೈಲೆ ಕುಯ್ಕೊಂತು, ಕೈಲೆ ಸಪ್ ಸಪ್ರೇಟ್ ಬಡ್ಕೋತೀವಿ. ಇದು ಈಗ ರಾಗಿ ಹಾಕಿದೀನಿ ಅಂತ ಹೇಳಿದ್ರಲ್ಲ, ಮೊದ್ಲೆಲ್ಲ ಬರೀ ರಾಗಿನೇ ಬೆಳೀತಾ ಇದ್ರೆ? ರಾಗಿನೇ ಬೆಳೀತಾ ಇದೆ ಸರ್, 3 ಎಕರೆನಲ್ಲೂ ರಾಗಿನೇ ಬೆಳೀತಾ ಇದೆ. ರಾಗಿನೇ ಬೆಳೀತಾ ಇದ್ದ ಹುಳಿ ಕಾಳು ಬೆಳೀತಾ ಇದ್ದ, ಮಾಮೂಲಿ ಹೆಸರು ಕಾಳು, ತರ್ನಿ ಕಾಳು, ಉದ್ದಿನ ಕಾಳು, ಎಳ್ಳು, ಈ ತರ ಬೆಳೀತಾ ಇದ್ವಿ. ಆರ್ಕ ಮತ್ತೆ ಸಾವೆ ಹಾಕಿದೀನಿ ಅಂತ ಹೇಳಿದ್ರಲ್ಲ, ಯಾಕೆ ಅದ್ ಬೆಳಿಬೇಕು ಅಂತ ಅನಿಸ್ತು ನಿಮ್ಗೆ? ಅಂದ್ರೆ ಸರ್, ನನ್ಗೆ ಆರ್ಕ ಇದು ಸಾಮೆ ಇದು ಸಿರಿಧಾನ್ಯ ಬಗ್ಗೆ ನಮಗೆ ಗೊತ್ತಿರ್ಲಿಲ್ವಲ್ಲ, ಅದರಿಂದ ಎಲ್ಲ ಹಾಕರ್ ನಮ್ಮೂರಲ್ಲಿ. ನನ್ಗೆ ಅನಿಸ್ತು ಈ ಸಲ ನಾನು ಹಾಕ್ಬೇಕು, ಈ ಸಲ ಯಾರು ಹಾಕಿಲ್ಲ ನಮ್ಮೂರಲ್ಲಿ, ನಾನೇ ಹಾಕಿರೋದು. ಹಂಗಾದ್ರೆ ತುಂಬಾ ಜನ ಅಂತೀರ, ಏನ್ ಕಾಕಕ್ ಹೋಗಿದೀಯ ಅವೆಲ್ಲನೂ, ಸುಮ್ನೆ ಏನಕ್ಕೆ ರಾಗಿ ಹಾಕಿದ್ರೆ ಉಲ್ಲಾಯ್ತಿರ್ಲಿಲ್ವಾ ಅಂತ ನೋಡೋಣ, ನಾನೊಂದ್ಸಲ ಬೆಳೆಯೋಣ ಅಂತ ನಾನು ಈ ಸಲ ಹಾಕಿರೋದು. ಈ ಕೃಷಿ ಉತ್ಪನ್ನಗಳು ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ನೀವು ರಾಗಿ ಬೆಳಿತೀರಿ ಮತ್ತೆ ಬೇರೆ ಬೇರೆ ತರಹದ ದ್ವಿದಳ ಧಾನ್ಯಗಳನ್ನ ಬೆಳ್ಕೊಳ್ತೀರಿ, ಅವನ್ನೆಲ್ಲ ಮೌಲ್ಯವರ್ಧನೆಯನ್ನ ಇತ್ತೀಚೆಗೆ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರಿ, ಯಾವಾಗ್ಲಿಂದ ಪ್ರಾರಂಭ ಮಾಡಿದ್ರಿ? ನಮ್ಗೆ ಏನು ಅಂದ್ರೆ ಗೊತ್ತಿರ್ಲಿಲ್ಲ, ಯಾವ ತರ ಏನು ಸಿರಿಧಾನ್ಯದ ಬಗ್ಗೆನೆ ನಮಗೆ ಗೊತ್ತಿರ್ಲಿಲ್ಲ. ನಬಾರ್ಡ್ ಹಾಗೂ ಸ್ನೇಹ ಸೇವಾ ಸಂಸ್ಥೆ ವತಿಯಿಂದ ನಮ್ಗೆ ಸಿರಿಧಾನ್ಯ ಮೌಲ್ಯಗಳ ಉತ್ಪಾದನೆ ಹೇಳ್ಕೊಟ್ಟಿದ್ರು. ಅವಾಗ ಅವಾಗ ಇನ್ನ ನಮ್ಮ ಮನೆಯವರು ತೀರೋಗಿದ್ರು, ನನ್ಗೆ ಅಷ್ಟು ಬರಬಾರ್ದು, ಎಲ್ಲೂ ಹೋಗ್ಬಾರ್ದು ಅಂತ ಮನೇಲೇ ಇದ್ದೆ. ಅಂದ್ರೆ ಒಂದು ಪಕ್ಕದ ಮನೇಲಿ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಕೊಪ್ಪರಿ ಹೊಡಿಯಕ್ ಹೋಗೋದು, ಕಾಯಿ ಕೆಲ್ಸಕ್ಕೆ ಹೋಗೋದು. ಆಮೇಲೆ ನಮ್ಮ ಮನೇಲಿ ಮನೇಲೇ ಸೇರ್ಕೊಂಡಿದ್ದೆ, ಅದನ್ನೇ ಚಿಂತೆ ಮಾಡ್ಕೊಂಡು ಅಂತ. ಒಂದ್ಸಲ ಏನಾಯ್ತು, ನಮ್ಮೂರಿಗೆ ಹಿಂಗೆ ಬಂದ್ರು, ಹಿಂಗೆ ಬಂದ್ಬಿಟ್ಟು ಹಿಂಗೆ ಟ್ರೈನಿಂಗ್ ಕೊಡ್ತಾ ಇದೀವಿ, ಬಂದು ನೋಡಿ ಕಲ್ತ್ಕೊಳ್ಳೋದಾರ ಕಲ್ತ್ಕೊಳ್ಳಿ ಅಂದ್ರು. ನಾವೇನ್ ಮಾಡ್ದು, ತಡಿ ಒಂದಿವ್ಸ ಹೋಗೋಣ ಮನೇಲೇ ಕುತ್ಕೊಂಡು ಏನು ಅಂದ್ಬಿಟ್ಟು ಹೋಗೋಣ ತಡ್ರಿ ಅಂತ ಹೋಗಿ ಒಂದು ಸ್ಟಾರ್ಟಿಂಗ್ ಒಂದಿವ್ಸ ಬಂದೆ. ಬಂದ್ಮೇಲೆ ಅಲ್ಲಿ ಮನೆ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ಒಂಥರ ಚೇಂಜ್ ಆಯ್ತು. ಚೇಂಜ್ ಆದ್ಮೇಲೆ ನನ್ನ ಮಗುನ ನಮ್ಮ ಅಕ್ಕನ ಮನೆಗೆ ಕರ್ಕೊಂಡು ಹೋದ್ರು. ಅವ್ರು ಇಲ್ಲಿ ಒಬ್ಳು ಕೈಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕನ ಮನೆಗೆ ಕರ್ಕೊಂಡು ಹೋದ್ರು. ಸ್ಕೂಲ್ಗೀಗ 6th ಅಲ್ಲಿ ಓದ್ತಾ ಇದ್ದೆ ನಾನು, ಅವರೇ ಸಾಕ್ಕೊಂಡಿದ್ದಾರೆ. ನಾನು ಅಲ್ಲಿಂದ ಇಲ್ಲಿ ಬಂದ್ಮೇಲೆ ಅದೇ ನಬಾರ್ಡ್ ಹಾಗೂ ಸ್ನೇಹ ಸೇವಾ ಸಂಸ್ಥೆಗೆ ಬಂದ್ಮೇಲೆ ಇಲ್ಲಿ ನನ್ನ ಇದು ಲೈಫೇ ಚೇಂಜ್ ಆಯಿತು ಅಂತ ಒಂದು ಲೆಕ್ಕಾಚಾರದಲ್ಲಿ ನೋಡಿದರೆ, ಮುಂಚೆ ಆಗಿರಲಿಲ್ಲ. ಹೆಂಗೆ ಇರ್ತಿದ್ನೇನೋ, ಬೇರೆಯವ್ರ ಮನೆ ಕೆಲಸ ಮಾಡ್ಕೊಂಡು ಕೊಪ್ಪರಿ ಹೊಡ್ಕೊಂಡು ಕಾಯೋರಕ್ಕೆ ಹೋಗಿ ಅದೇ ಥರನೇ ಮಾಡಿ ನಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ದೇನೋ. ಅಂದ್ರೆ ಇಲ್ಲಿ ಬಂದ್ಮೇಲೆ ನನಗೆ ತುಂಬ ನನ್ನ ಲೈಫೇ ಚೇಂಜ್ ಆಗೈತೆ ಅಂತ. ಇವಾಗ ಎಲ್ಲೋದ್ರೂ ಜನ ಗುರುತಿಸ್ತಾರೆ, ಎಲ್ಲ ಮಾಡ್ತಾರೆ. ಅಂದರೆ ಯಾವ ಥರ ಅಂದ್ರೆ, ಈಗ ಒಂದು ಗೊಬ್ಬರ ತಗೋಬೇಕು ಅಂದ್ರೂ ನಿಮ್ಮ ಬಾಹುಬಲಿ ಲೈತ ಗೊಬ್ಬರ ಅಂತ ಕೇಳ್ತಾರೆ. ಪ್ರತಿಯೊಂದು ನನ್ನೇ ಕೇಳ್ತಾರೆ ಸರ್. ಇಲ್ಲಿ ಬಂದ್ಮೇಲೆ ಅಂದ್ರೆ ಚೇಂಜ್ ಅಂದ್ರೆ ತುಂಬ ಚೇಂಜ್ ಆಗೋಗಿದ್ದೀನಿ ಅನ್ನೋ ಥರ ನನ್ನ ಅನಿಸಿಕೆ. ಒಂದು ದುಡ್ಡಿಗಾಗಿರ್ಬೋದು, ಯಾವ್ದು ಕಾರ್ ಆಗಿರ್ಬೋದು, ಏನಕ್ಕೂ ಪ್ರಾಬ್ಲಮ್ ಇಲ್ಲ ಒಟ್ಟು. ನೀವು ಅಂದ್ರೆ ಈಗ ನಮ್ಮ ಮನೇರಿಲ್ಲ, ನಾನು ಹೆಂಗೆ ಜೀವನ ಮಾಡೋದು ಅನ್ನೋದು ಆ ಥರ ಏನಿಲ್ಲ ಒಟ್ಟು. ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ನಿಮಗೆ ಸಾಕಷ್ಟು ತರಬೇತಿಗಳು ಸಿಕ್ತು ಅಂತ ಹೇಳಿ, ಏನೇನು ತರಬೇತಿಯನ್ನ ಕೊಟ್ರು ನಿಮ್ಗೆ? ತರಬೇತಿ ಅಂದ್ರೆ ಸರ್, ನಾನು ಮುಂಚೆ ಇದೆ ಅದೇ ಹಪ್ಳ ಹೂಳು ಮುಂಚೆನೆ ನಾವು ಮಾಡ್ತಾ ಇದ್ದೋ. ನಮ್ಮಅಮ್ಮ ಮಾಡೋದು ರಾಗಿ ಹಪ್ಳನು ಮಾಡೋದು, ನಮ್ಮಅಮ್ಮ ಅಕ್ಕಿ ಹಪ್ಳ ಹುಳಿಕಾಳ ಹಪ್ಳ ನಾವು ಮುಂಚೆ ಮಾಡಿವು. ಸಿರಿಧಾನ್ಯದ ಹಪ್ಳ ಏನು ಮಾಡ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ ಅದೇ ಮಾಮೂಲಿ ಸಿರಿಧಾನ್ಯದ ಹಪ್ಳ ಅಕ್ಕಿ ಹಪ್ಳ ರಾಗಿ ಹಪ್ಳ ಎಲ್ಲ ತಗೊಂಡು, ಅಂದ್ರೆ ಇಲ್ಲಿ ಬಂದ್ಮೇಲೆ ನಾನು ಅದೇ ಮಾಮೂಲಿ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಅದ್ರ ರಾಗಿದ್ ಮಾಡ್ಬೋದು, ಇನ್ನು ಸಿರಿಧಾನ್ಯದ ಮಾಡ್ಬೋದು, ಆ ಥರದ್ದು ಇಲ್ಲಿ ಬಂದು ನಾನು ಕಲ್ತ್ಕೊಂಡೆ. ಸ್ಟಾರ್ಟಿಂಗ್ ಅಲ್ಲೇ ನಮ್ಮನ್ನ ಮಾಲಿನಿ ಮೇಡಮ್ ಇದ್ರಲ್ಲ, ಮಾಲಿನಿ ಮೇಡಮ್ ಹಾಗೂ ಚಕ್ರವರ್ತಿ ಸರ್ ನಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದ್ರು. ದಿನಾಚರಣೆ ಮಾಡಿದ್ರಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ಕರ್ಕೊಂಡೋಗಿ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ನಮ್ಮನ್ನೆಲ್ಲ ಗುರುತಿಸಿದ್ರು. ಫಸ್ಟ್ ಸ್ಟಾರ್ಟಿಂಗೇ ನಾವು ಅಲ್ಲಿ ಸ್ಟಾಲ್ ಹಾಕಿದ್ವು. ಅಲ್ಲಿ ಹಾಕಿದ್ಮೇಲೆ ಸುಮಾರು ನಾನು ಒಂದು 25 ಕಡೆ ಸ್ಟಾಲ್ ಹಾಕಿದ್ದೀನಿ. 25-30 ಕಡೆನೇ ಹಾಕಿದ್ದೀನಿ. ಕೇರಳ ಹೋಗಿ ಬಂದೆ, ಧಾರವಾಡ ಹೋಗಿ ಬಂದೆ, ಮೈಸೂರು ಎಲ್ಲ ಹೋಗಿ ಬಂದಿದ್ದೀನಿ. ಅದರಿಂದ ನನಗೆ ಕೆ ವಿ ಕೇರು ತುಂಬ ಸಪೋರ್ಟ್ ಮಾಡ್ತಾರೆ ಅವರು ನನಗೆ. ಈಗ ತಿಂಗಳ ನನ್ನೇ ಕಳಿಸ್ಕೊಡ್ತಾರೆ ಕೆ ವಿ ಕೆ ಜಿ ಕೆ ವಿ ಕೆಗೆ. ಅಲ್ಲಿಗೆ ಹೋಗಿ ಬಂದ್ಮೇಲೆ ನಾನು ಬೇರೆ ಬೇರೆ ಐಟಮ್ ಎಲ್ಲ ಕಲ್ತಿದ್ದೀನಿ. ಹುಳಿಕಾಳು ಚಕ್ಲಿ ಮಾಡೋದು ಕಲ್ತಿದ್ದೀನಿ, ಹುಳಿಕಾಳು ನಿಪ್ಪಟ್ಟು ಮಾಡೋದು ಕಲ್ತಿದ್ದೀನಿ, ಅಳಸಿಂಗ್ ಹಪ್ಳ ಮಾಡೋದು ಕಲ್ತಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಬೇರೆ ಬೇರೆ ಐಟಮ್ ಇನ್ನ ಗೆಣಸು ತಂದು ನೋಡೋದು ಮನೇಲೇ ಟ್ರೈ ಮಾಡೋಣ ಅಂದ್ಬಿಟ್ಟು ಗೆಣಸಿನ ಚಿಪ್ಸ್ ಬರುತ್ತಲ್ಲ ಸರ್ ಚಿಕ್ಕ ಚಿಕ್ಕ ತಗೆ ಕಡ್ಡಿ ತರ, ಅದನ್ನು ಮಾಡ್ಕೊಂಡು ಹೋದ ಸಲ ಹೋದಾಗ ಅದನ್ನು ತಗೊಂಡೋಗಿದ್ದೆ. ಅದನ್ನು ತಗೊಂಡೋದ್ಮೇಲೆ ಆಮೇಲೆ ಒಂದ್ಸಲ ಒಂದು ಸುಮ್ಮನೆ ಮನೇಲಿ ಕುತ್ಕೊಂಡು ತಡಿ ಯಾರು ಇರಲ್ವಲ್ಲ ಅಂದ್ಬಿಟ್ಟು ಬಾಳೆಕಾಯಿ ತಂದ್ಬಿಟ್ಟು ಬಾಳೆಕಾಯಿ ಚಿಪ್ಸ್ ಮಾಡೋದು ಅದೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ತಗೊಂಡೋಗಿದ್ದ ಐಟಮ್ ಯಾವತ್ತೂ ನಾನು ತಗೊಂಡೋಗಲ್ಲ. ಹಪ್ಳ ಬಂದ್ಬಿಟ್ರೆ ತಗೊಂಡೋಗಿದ್ದ ಐಟಮ್ ಏನು ತಗೊಂಡೋಗಲ್ಲ, ಬೇರೆ ಬೇರೆ ರೆಸಿಪಿ ಕಲಿತು ಮಾಡಿ ತಗೊಂಡೋಗ್ತೀನಿ. ಈಗ ಮೊದಲು ಹಪ್ಪಳ ಎಲ್ಲ ಮಾಡಕ್ಕೆ ಬರ್ತಾ ಇತ್ತು ನಮ್ಮ ಅಮ್ಮನಿಂದ ನಾನು ಕಲ್ತ್ಕೊಂಡಿದ್ದೆ ಅಂತ ಹೇಳಿದ್ರೆ, ಈ ತರಬೇತಿ ಪಡ್ಕೊಂಡ ಮೇಲೆ ಹೊಸದಾಗಿ ಏನೇನ್ ಮಾಡೋದನ್ನ ಕಲ್ತ್ಕೊಂಡ್ರಿ? ನಾವು ಹೊಸದಾಗಿ ಅದೇ ಸಿರಿಧಾನ್ಯ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಲಡ್ಡುಗಳು ಇವೆಲ್ಲ ಮಾಡೋದು ಕಲ್ತ್ಕೊಂಡೆ ಸರ್. ನಿಪ್ಪಟ್ಟು, ರಾಗಿ ನಿಪ್ಪಟ್ಟು ಗೊತ್ತಿರಲಿಲ್ಲ, ರಾಗಿ ನಿಪ್ಪಟ್ಟು ಮಾಡ್ಬೋದು, ರಾಗಿ ಚಕ್ಲಿ ಮಾಡ್ಬೋದು ಅನ್ನೋದು ಕಲ್ತ್ಕೊಂಡು ಅದಾದ್ಮೇಲೆ ಇವಾಗ ನಾನು ನೆಕ್ಸ್ಟ್ ಬೆಂಗಳೂರಿಗೆ ಹೋದ್ಮೇಲೆ ಹುಳ್ಳಿಕಾಳು ಚಕ್ಲಿ ಅಲ್ಲಿ ತಗೊಂಬಂದಿದ್ರು, ಹುಳ್ಳಿಕಾಳು ಚಕ್ಲಿ ಹುಳ್ಳಿಕಾಳು ನಿಪ್ಪಟ್ಟು ಅಂತ ತಗೊಂಬಂದಿದ್ರು. ಹುಳ್ಳಿಕಾಳು ಚಕ್ಲಿ ಯಾವ ಥರ ಮಾಡೋದು ಅನ್ನೋದು ನಾನು ಅಲ್ಲಿ ನೋಡ್ಕೊಬಂದು ಅವತ್ತಿನ ಬೆಳಗ್ಗೆನೆ ಮಾಡಿ ಮನೇಲಿ ಟೇಸ್ಟ್ ನೋಡಿ ಮತ್ತೆ ಹೋಗ್ಬೇಕಾದ್ರೆ ನಾನು ಮತ್ತೆ ಮಾಡ್ಕೊಂಡು ತಗೊಂಡೋಗಿದ್ದೆ ನೋಡೋಣ ಶ್ಯಾಂಪಲ್ಗೆ ಅಂತ ಒಂದು 500 ರೂಪಾಯಿ ತಗೊಂಡೋಗಿದ್ದೆ. ಅಲ್ಲಿ ಎಲ್ಲ ಸೇಲ್ ಆಯಿತು, ನಿಪ್ಪಟ್ಟು ಚಕ್ಲಿ ಎರಡು ಸೇಲ್ ಆಯಿತು. ಹುಳ್ಳಿ ಇದ್ರದ್ದು ಅಳಸಿ ಹಪ್ಪಳನ ತಗೊಂಡೋಗಿದ್ದೆ, ಸ್ವಲ್ಪ ಒಂದು ಅಳಸಿನ ಹಣ್ಣು ತಂದ್ಬಿಟ್ಟು ಚಿಕ್ಕದು ಸ್ವಲ್ಪ ಮಾಡಿಬಿಟ್ಟು ತಗೊಂಡೋಗಿದ್ದೆ, ಅದು ಸೇಲ್ ಆಯಿತು, ತುಂಬ ಚೆನ್ನಾಗಿ ಸೇಲ್ ಆಯಿತು. ಹಲಸಿನ ಚಿಪ್ಸ್ ತಗೊಂಡೋಗಿದ್ದೆ, ಅದನ್ನು ಸೇಲ್ ಆಯಿತು. ಹಲಸಿನ ಹಪ್ಪಳ ಮಾಡೋದು ಹೇಗೆ ಅದನ್ನ ಒಂಚೂರು ಹೇಳ್ಕೊಡಿ ವಿವರವಾಗಿ. ಹಲಸಿನ ಹಪ್ಪಳನ ಸರ್ ಮಾಮೂಲಿ ಅಕ್ಕಿ ಹಸಿಟ್ಟು ಇರುತ್ತಲ್ಲ ಸರ್, ಅಕ್ಕಿ ಹಸಿಟ್ಟು ಹಲಸಿನ ಹಣ್ಣು ಸಣ್ಣ ಕುಯ್ಕೊಂಡು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು ಹಲಸಿನ ಹಣ್ಣು. ಅಕ್ಕಿ ಹಸಿಟ್ಟು, ಖಾರ, ಉಪ್ಪು, ಒಂದ್ ಸ್ವಲ್ಪ ಸೋಡಾ, ಕಡಲೆಪುರಿ, ಉದ್ದಿನ ಬೇಳೆ, ಅದು ಹಳಸಿನ ಹಣ್ಣು ಇರುತ್ತಲ್ಲ ಸರ್ ಅದ್ರೊಳಗೆ ಹಾಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸಿ ನಾವು ಮಾಮೂಲಿ ಯಾವ ತರ ಮುದ್ದೆ ಕಟ್ತೀವಿ ಕಟ್ಬಿಟ್ಟು ಅದನ್ನ ಮಾಮೂಲಿ ಒತ್ತಿ ಒತ್ತಿ ಹಾಕೋದು, ಒತ್ತಿ ಚೆನ್ನಾಗಿ ಒಣಗಿಸ್ಬೇಕು. ಅದ್ ನಾವ್ ಎಷ್ಟೇ ಒಣಗಿಸಿರೋ ಅದ್ ಮೆತ್ತಗೆ ಇರುತ್ತೆ, ಎಷ್ಟು ಸದ್ಯ ಒಣಗಿಸಿ ಏನೇ ಮಾಡಿರೋ ಅದ್ ಮೆತ್ತಗೆ ಬರುತ್ತೆ. ಅದು ಯಾರ ನೋಡಿದ್ರೆ ಹಿಂಗ್ ಅಂಟ್ಕೊಂಡಂಗೈತೆ, ಇದು ಚೆನ್ನಾಗಿರಲ್ಲ ಅಂತಾರೆ, ಅದು ಸೇಮ್ ಅದೇ ತರನೇ ಬರೋದು. ಅಂದ್ರೆ ನಾವು ಚಿಕ್ಕ ಚಿಕ್ಕದಾಗ ತೊಟ್ಬೋದು, ರೊಟ್ಟಿ ತರನ ಮಾಡ್ಕೋಬಹುದು, ಆ ತರ ಮಾಡ್ಕೋ ನಾವು ಚಿಕ್ಕ ಚಿಕ್ಕದಾಗೆ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ನೀವು ಮನೆಯಲ್ಲಿರುವಾಗ ಏನೇನು ಈ ತರದ ಉತ್ಪನ್ನಗಳನ್ನ ಮಾಡ್ತೀರಾ ಮತ್ತೆ ಅವುಗಳನ್ನ ಎಲ್ಲಿ ಮಾರಾಟ ಮಾಡ್ತೀರಿ? ನಾನ್ ಸರ್ ಜಾಸ್ತಿ ಸ್ಟಾಲ್ಗಳಿಗೆ ಹಾಕಿರೋದು, ತುಂಬಾ ಕಡೆ ಸ್ಟಾಲ್ಗಳಿಗೆ ಹೋಗಿರೋದು. ನಾನು ಎಲ್ಲಾರ ಹೋಗ್ಬೇಕು ಅರ್ಜೆಂಟು, ಈಗ ಯಾರ ಕಾಯೋ ಬಿಡ್ಬೇಕು ಒಂದ್ 200-100 ಅಂತ ನಮ್ಮನ್ನ ಕೇಳ್ತಾರೆ, ಅವಾಗ ನಾನು ಫ್ರೀ ಇದ್ರೆ ನಾನು ಮಾಡ್ಕೊಡ್ತೀನಿ, ನಾನೇ ಮನೇಲಿ ಮಾಡ್ಕೊಡ್ತೀನಿ, ತುಂಬಾ ಜನ ಕೇಳ್ತಾರೆ. ಇಲ್ಲ ನಾನು ಫ್ರೀ ಇಲ್ಲ ಅಂದ್ರೆ ಬೇರೆಯವ್ರ ಕೈಲಿ ಮಾಡಿಸ್ಬಿಟ್ಟು ಕೊಟ್ ಕಳಿಸ್ತೀನಿ, ಅವ್ರಿಗೆ ಹೇಳ್ತೀನಿ ಅವ್ರು ಇಷ್ಟು ರೂಪಾಯಿ ದುಡ್ಡು ಇಷ್ಟು ಅಂತ ಹೇಳ್ತಾರೆ. ಈಗ 15 ರೂಪಾಯಿ ಅಂತಾರೆ, ಈಗ ನಮಗೆ ಬೇಕು 15 ರೂಪಾಯಿ ಬೇಡ, ಕಮ್ಮಿ ಮಾಡ್ಕೊಂಡು ಮಾಡ್ಕೊಡಿ ನಮಗೆ ಬೇಕಾಗಿರೋರು ಅಂತ ಅವ್ರ ಕೈಲಿ ರಿಕ್ವೆಸ್ಟ್ ಮಾಡಿ ಮಾಡಿಸ್ಕೊಂಬಂದು ಅವರಿಗೆ ಕೊಡಿಸ್ತೀನಿ. ಈಗ ಉಪ್ಪಿನಕಾಯಿ ತಗೊಂಡೋಗಿದ್ದೆ, ಮಾವಿನಕಾಯಿ, ಉಪ್ಪಿನಕಾಯಿ, ಎಳ್ಳಿಕಾಯಿ, ಉಪ್ಪಿನಕಾಯಿ, ನಿಂಬೆಕಾಯಿ, ಉಪ್ಪಿನಕಾಯಿ, ಅವೆಲ್ಲನೂ ತಗೊಂಡೋಗಿದ್ದು, ಅವು ಎಲ್ಲ ತಗೊಂಡೋಗಿ ಅಲ್ಲ ಈ ಸಲ ಎಲ್ಲ ತುಂಬಾ ಅಲ್ಲಿ ಹೋಯ್ತು. ಆಮೇಲೆ ನನ್ನ ಕಾಳುಗಳು, ಉದ್ದಿನ ಕಾಳು, ಹೆಸರುಕಾಳು, ತರ್ನಿ ಕಾಳು ಅವೆಲ್ಲನೂ ಪ್ಯಾಕಿಂಗ್ ಮಾಡ್ಕೊಂಡು ರಾಗಿ ಹಸಿಟ್ಟು ದೇಕ್ಳಗೂ ಪ್ಯಾಕಿಂಗ್ ಮಾಡ್ಕೊಂಡು ತಗೊಂಡೋಗ್ತೀನಿ ನಾನು. ಆಮೇಲೆ ಹುಣ್ಸೆ ಹಣ್ಣು ಮಾಡ್ತೀನಿ, ಕುಟ್ಟು ಹುಣ್ಸೆ ಹಣ್ಣು ತರ ಮಾಡಿ ಲಾಲಿಪಾಪ್ ತರ ಬರುತ್ತಲ್ಲ ಅದನ್ನು ಹೋಗೋದು ಇನ್ನೊಂದು 6 ಐತೆ ನಂಗೆ, 100, 200, 500 ತಕ ಅದನ್ನು ಹುಣ್ಸೆ ಹಣ್ಣು ಒಂದ್ ಕಡ್ಡಿ ತಂದು ಮಾಡ್ಬಿಟ್ಟು ಹುಣ್ಸೆ ಹಣ್ಣು ಸಹ ಮಾಡ್ಕೊಂಡು ತಗೊಂಡೋಗ್ತೀನಿ, ಲಾಲಿಪಾಪ್ ತರ ಮಾಡ್ಕೊಂಡು ತಗೊಂಡೋಗ್ತೀನಿ, ಅದು ಚೆನ್ನಾಗಿ ಹೋಗುತ್ತಲ್ಲೇ. ಇದೆಲ್ಲದನ್ನು ಕೂಡ ಒಬ್ಬರೇ ಮಾಡೋದು ಕಷ್ಟ ಆಗೋದಿಲ್ವಾ? ಕಷ್ಟ ಅಂದ್ರೆ ಸರ್ ಅಂದ್ರೆ ನಮ್ಮ ಅಮ್ಮ ಬರುತ್ತೆ ಹೆಲ್ಪ್ ಮಾಡಕ್ಕೆ. ನಾನೇನ್ ಮಾಡ್ತೀನಿ ಈಗ ಓನಾಗ ಏನಾರ ಕೆಲಸ ಇದ್ರೆ ಕೆಲಸ ಮಾಡ್ಕೊಂತೀನಿ, ಡೈಲಿ ಒಂದೊಂದು ಐಟಮ್ ಐಟಮ್ ಐಟಮ್ ಮಾಡ್ಕೊಂಡು ಮಡಿಕೊಂಡಿರ್ತೀನಿ. ಇನ್ನು ಕಾಳುಗಳೆಲ್ಲ ಮುಂಚೆ ನಾವು ಮಾಡ್ಕೊಂಡಿರ್ತೀವಲ್ಲ ಅದೇನು ಪ್ರಾಬ್ಲಮ್ ಇಲ್ಲ. ತಿಂಡಿ ಐಟಮು ಮತ್ತೆ ಹುಣ್ಸೆ ಹಣ್ಣು ಹೋಗುವಾಗ ಮಾಡ್ಕೊಂಡು ತಗೊಂಡೋಗ್ತೀವಿ, ಅದಂದ್ರೆ ತುಂಬಾ ದಿವಸ ಆದ್ರೆ ಹಾಳಾಗುತ್ತೆ ಅದೆಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹೋಗುವಾಗ ಮಾಡ್ಕೊಂಡು ಹೋಗ್ತೀನಿ ಅದೆಲ್ಲ ನಾನು. ಈಗ ಕುಟ್ಟುಣ್ಸೆ ಹಣ್ಣು ಅಂತೇಳಿ ಹೇಳಿದ್ರಿ, ನಾವು ಚಿಕ್ಕ ಮಕ್ಕಳಾಗಿದ್ದಾಗೆಲ್ಲ ಅದನ್ನ ತಿಂತ ಇದ್ದೋ ಬಹಳ ಇಷ್ಟಪಡ್ತಾ ಇದ್ದೋ. ಈಗ ಅಂಗಡಿನಲ್ಲಿ ಕೊಂಡ್ಕೊಳಕ್ ಹೋದ್ರು ಕೂಡ ಸಿಗೋದಿಲ್ಲ ಅದು. ಹೇಗೆ ಅದನ್ನ ಮಾಡ ಅಂತದ್ದು? ಯಾಕೆ ಅಂತ ಅಂದ್ರೆ ಇವತ್ತಿಗೂ ಕೂಡ ಇವತ್ತಿನ ಮಕ್ಕಳಿಗೂ ಕೂಡ ಅದು ಇಷ್ಟ ಆಗುತ್ತೆ, ಮಾಡಿಕೊಟ್ರೆ ಮಾತ್ರ. ಈಗ ಅವ್ರಿಗೆ ರುಚಿನೇ ಗೊತ್ತಿಲ್ಲ ಅಂತ ಅಂದ್ರೆ ಗೊತ್ತಾಗಲ್ಲ. ಹಂಗಾಗಿ ಮನೆಯಲ್ಲೇ ಅದನ್ನ ಹೆಂಗ್ ಮಾಡ್ಬೋದು ಹೇಳಿ? ನಾವು ಸರ್ ಮನೇಲಿ ಅಂದ್ರೆ ಹುಣ್ಸೆ ಹಣ್ಣು ತಂದ್ಬಿಟ್ಟು ಚೆನ್ನಾಗಿ ಚಚ್ಬಿಟ್ಟು ಅದ್ರ ಬೀಜ ಎಲ್ಲ ತೆಗೆದು ನಾರೆಲ್ಲ ತೆಗೆದ್ಬಿಡ್ತೀನಿ. ನಾರೆಲ್ಲ ತೆಗೆದ್ಬಿಟ್ಟು ಅದೇ ನಮ್ದು ಕಲ್ಲೋಳ ತರ ಇರುತ್ತಲ್ಲ ಸರ್ ಅದರಲ್ಲಿ ಒನಕೆ ಇರುತ್ತಲ್ವಾ ಅದರಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ನಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊಂತೀವಿ. ಒಣಗಿಸ್ಕೊಂಡು ಹಾಕೊಂಡ್ರೆ ಮಿಕ್ಸಿಲಿ ಪುಡಿ ಪುಡಿ ಆಗುತ್ತೆ, ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಏನಿದ್ರು ಇದಕ್ಕೆ ಮಾತ್ರ ನಾನು ಕುಟ್ಟುಣ್ ಶೆಣಿ ಮಾತ್ರ ಕಲ್ಲೋಳ ಇರುತ್ತಲ್ವಾ ಕಲ್ಲೋಳಿಗೆ ಚೆನ್ನಾಗಿ ಕುಟ್ಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ, ಜೀರಿಗೆ, ಬೆಲ್ಲ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಕುಟ್ತೀನಿ ಚೆನ್ನಾಗಿ. ಕುಟ್ಟಿ ಆದ್ಮೇಲೆ ಉಂಡೆ ತರ ಮಾಡ್ಬಿಟ್ಟು ಆಮೇಲೆ ಒಂದ್ಸಲ ಮಿಕ್ಸಿಗೆ ಹಾಕ್ತೀನಿ. ಮಿಕ್ಸಿಗೆ ಹಾಕಿದ್ರೆ ನಯಸ್ ಬರುತ್ತೆ, ಅದು ನಯಸ್ ಬಂದಾಗ ಅದೇ ಲಾಲಿಪಾಪ್ ತರ ಕಡ್ಡಿಗೆ ಹಾಕಿ ಪ್ಯಾಕ್ ಮಾಡ್ತೀನಿ. ಕವರ್ ಸುತ್ತೀನಿ, ಹಂಗೆ ಕವರ್ ಸುತ್ತಿ ತಗೊಂಡ್ರೆ 5 ರೂಪಾಯಿಗೆ ಒಂದ್ ತಗೊಂತಾರೆ. ಒಂದ್ 100 ಮಾಡ್ಬೇಕು ಅಂತ ಅಂತಂದ್ರೆ ಎಷ್ಟು ಸಮಯ ಬೇಕಾಗುತ್ತೆ? 100 ಮಾಡ್ಬೇಕು ಅಂದ್ರೆ ಸರ್ ಅದೇ ಅದೆಲ್ಲ ರೆಡಿ ಮಾಡ್ಕೊಳೋದಕ್ಕೆ ಒಂದು 1/2 ಅವರ್ ಆಗುತ್ತೆ, ಪ್ಯಾಕಿಂಗ್ ಮಾಡೋದಕ್ಕೆ ಒಂದು 1/2 ಅವರ್ ಆಗುತ್ತೆ. ಅಂದ್ರೆ ಅದ್ ಮಾಡಿ ಇಟ್ಕೊಳಲ್ಲ ನಾನು, ಒಂಥರ ಜಿನಿ ಜಿನಿ ಆದಂಗ ಆಗುತ್ತೆ ಅಂದ್ಬಿಟ್ಟು ಹೋಗೋದೊಂದ್ 2 ದಿವಸ ಐತೆ ನಂಗೆ ರೆಡಿ ಮಾಡ್ಕೊಂತೀನಿ. ಅದು ಈ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ತರದ ಪದಾರ್ಥಗಳನ್ನ ಮಾಡ್ತೀನಿ ಅಂತ ಹೇಳಿದ್ರಿ, ಸಿರಿಧಾನ್ಯಗಳಲ್ಲೇ ಮಾಡ್ತಕ್ಕಂತ ಪದಾರ್ಥಗಳು ಯಾವ್ಯಾವು? ನಾನ ಸರ್ ಸಿರಿಧಾನ್ಯದಲ್ಲೇ ಮಾಡೋದಾದ್ರೆ ಒಬ್ಬಟ್ಟು ಮಾಡ್ತೀನಿ, ಸಿರಿಧಾನ್ಯದ ಒಬ್ಬಟ್ಟು ಮಾಡ್ತೀನಿ, ಚಕ್ಲಿ ಮಾಡ್ತೀನಿ, ನಿಪ್ಪಟ್ಟು ಮಾಡ್ತೀನಿ, ಚೋಚೋಗಳು ಮಾಡ್ತೀನಿ, ಇನ್ನು ಮಿಠಾಯಿಗಳು ಮಾಡ್ತೀವಿ, ಕರ್ಜಿಕಾಯಿ, ಕಜ್ಜಾಯ, ಎಲ್ಲ ಥರದ್ದು ಸುಮಾರೊಂದು 20 ಥರದ ಐಟಮು ಅದನ್ನೇ ಮಾಡ್ತೀವಿ. ಅಂದ್ರೆ ಇವಾಗ ಅಂದ್ರೆ ಸರ್ ಎಲ್ಲ ಈಗ ಸಾಮ್ಯದೇ ಸಪ್ರೇಟ್ ಮಾಡ್ತೀವಿ, ಆರ್ಕೋದೇ ಸಪ್ರೇಟ್ ಮಾಡ್ತೀವಿ. ಮುಂಚೆ ಅಂದ್ರೆ ಎಲ್ಲ ಒಟ್ಟಿಗೆ ಮಾಡಿವು, ಈಗ ಸಬ್ ಸಪ್ರೇಟ್ ಕೇಳ್ತಾರಲ್ಲ, ಎಲ್ಲ ಸಬ್ ಸಪ್ರೇಟ್ ಮಾಡ್ತೀವಿ, ಈಗ ಸಾಮ್ಯದೇ ಸಪ್ರೇಟ್ ಮಾಡ್ತೀವಿ, ಆರ್ಕೋದೇ ಸಪ್ರೇಟ್ ಮಾಡ್ತೀವಿ, ಆ ತರ ಮಾಡ್ತೀವಿ. ಇವಾಗ ಎಲ್ಲ ಒಟ್ಟಿಗೆ ಸೇರಿಸಿ ಮಾಡಿದ್ರೆ ಅದಕ್ಕೆ ಜಾಸ್ತಿ ಬೇಡಿಕೆ ಇರೋದಿಲ್ಲ? ಬೇಡಿಕೆ ಇರುತ್ತೆ ಸರ್. ಅಂದ್ರೆ ಕೆಲವರು ಒಂದೊಂದು ಕೇಳ್ತಾರೆ, ಇವಾಗ ಬರೀ ನಮಗೆ ಸಾಮ್ಯದೇ ಐತ ಅಂತ ಕೇಳ್ತಾರೆ, ಕೆಲವರು ಬರೀ ಆರ್ಕೋದೇ ಕೊಡಿ ಅಂತ ಕೇಳ್ತಾರೆ, ಕೆಲವರು ಕೊರಳುದ್ ಕೇಳ್ತಾರೆ, ಒಬ್ರು ಕೆಲವರು ಏನಂತಾರೆ ಸಜ್ಜೆ ಹಾಕಿರ್ತೀನಿ ನಾವು ಹಸಿರು ಬರುತ್ತೆ ಅಂತ ಕಿರ್ಕಾಯಿ ಬರುತ್ತೆ ಅಂದ್ಬಿಟ್ಟು ನಾವು ಸಜ್ಜೆ ಅದು ಯೂಸೇ ಮಾಡಲ್ಲ. ನಾನು ಇನ್ ಮಿಕ್ಕಿದ ಐಟಮ್ ಹಾಕಿ ಮಾಡೋದು ಸಜ್ಜೆ ಕಾಳು ಏನು ಹಾಕಲ್ಲ, ಗಟ್ಟಿ ಬಂದು ಜಾಸ್ತಿ ಇದಾಗುತ್ತೆ ಅಂದ್ಬಿಟ್ಟು ಅವೇನು ಹಾಕಲ್ಲ. ನಾನು ಈಗ ಹೋಳಿಗೆಯನ್ನ ಮಾಡ್ತೀನಿ ಸಿರಿಧಾನ್ಯಗಳಲ್ಲಿ ಅಂತ ಹೇಳಿದ್ರಿ, ಅದಕ್ಕೆ ಜಾಸ್ತಿ ಬೇಡಿಕೆ ಇರುತ್ತೆ? ಬೇಡಿಕೆ ಇದೆ ಸರ್, ನಾನು ರಾಜ್ಯ ಮಟ್ಟಕ್ಕೆ ಹೋಗಿದ್ದೆ ಬೆಂಗಳೂರಲ್ಲಿ. ಇಲ್ಲಿ ಹಾಸನಲ್ಲಿ ಕೃಷಿ ಇದರಲ್ಲಿ ನಾನು ಒಬ್ಬಿಟ್ಟಿಗೆ ಪ್ರೈಸ್ ಬಂದಿತ್ತು, 5,000 ಪ್ರೈಸ್ ಬಂದಿತ್ತು, ಫಸ್ಟ್ ಪ್ರೈಸ್ ಬಂದಿತ್ತು. ಅಲ್ಲಿ ಬಂದ್ಮೇಲೆ ಅಲ್ಲಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ದು ಬೆಂಗಳೂರಲ್ಲಿ. ಅಲ್ಲಿ ಹೋದಾಗ್ಲೂ ಸಿರಿಧಾನ್ಯದೇ ಮಾಡಿಸಿದ್ರು, ತುಂಬಾ ಚೆನ್ನಾಗಿರುತ್ತೆ. ಅದು ನಾನು ತುಂಬಾ ಜನ ಕೇಳ್ತಾರೆ, ಜಾಸ್ತಿ ನಾನು ಕೆ ವಿ ಕೇರಿ ಜಾಸ್ತಿ ಅದನ್ನೇ ಮಾಡ್ಕೊಡೋದು, ತುಂಬಾ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಅವ್ರು ಕೆ ವಿ ಕೇರ್ ಅದನ್ನೇ ಕೇಳ್ತಾರೆ ನಾನು ಜಾಸ್ತಿ. ಈಗ ಸಿರಿಧಾನ್ಯದ ಹೋಳಿಗೆಯನ್ನ ಮಾಡುವಂತದ್ದು ಹೇಗೆ, ಮಿಕ್ಸ್ ಅಲ್ಲಿ ಮಾಡ್ತೀರಾ ಅದನ್ನ ಸೆಪರೇಟ್ ಆಗಿ ಮಾಡ್ತೀರಾ? ಅಂದ್ರೆ ಮಿಕ್ಸ್ ಅಲ್ಲೇ ಮಾಡ್ತೀವಿ ಸರ್. ಅದೇನ್ಗೆ ಅಂದ್ರೆ ಮೊದ್ಲು ಮಾಮೂಲಿ ಮೈದಾ ಹಿಟ್ಟು ಮಿದ್ ಮಾಡಿಕೊಂಡಿರ್ತೀವಿ ಸರ್ ಫಸ್ಟ್. ಆಮೇಲೆ ಆರ್ಕ ಆಗಿರ್ಬೋದು, ನಾವಣೆ ಸಜ್ಜೆ ಹಾಕಲ್ಲ, ನಾವಣೆ ಆರ್ಕ ಸಾಮೆ ಕೊರಳು ಇಷ್ಟ ಹಾಕ್ಬಿಟ್ಟು ಒಲೆ ಮೇಲೆ ಸಣ್ಣೂರಿಲಿ ಉರ್ಕಂತೀವಿ. ಉರ್ಕೊಂಡಾದ್ಮೇಲೆ ಅದೆಲ್ಲ ಮಿಕ್ಸಿಗೆ ಹಾಕತ್ತೀವಿ ಸರ್, ಸಣ್ಣಗಾಗಂಗೆ ಮಿಕ್ಸಿಗೆ ಹಾಕಬೇಕು. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ಬಿಟ್ಟು ಕಾಯಿ ಇರುತ್ತಲ್ಲ ಸರ್, ಕಾಯಿನ ಸಣ್ಣಕ್ಕೆ ತುರ್ಕೊಂಡು ಕಾಯಿನ ಚೆನ್ನಾಗಿ ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕೊಂಡ್ಮೇಲೆ ಎಲೆ ಶುಂಠಿ ಗೋಡಂಬಿ ದ್ರಾಕ್ಷಿ ಅವೆಲ್ಲನೂ ಹಾಕೋಬಹುದು, ಚೆನ್ನಾಗಿರುತ್ತೆ. ಗೋಡಂಬಿ ಬಾದಾಮಿ ಎಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ. ಹಾಕೆಲ್ಲ ಮಿಕ್ಸಿಗೆ ಹಾಕೋಬಿಟ್ಟು ನಾವು ಬೆಲ್ಲ ಹಾಕಿರ್ತೀವಲ್ಲ ಸರ್, ನಾವು ಆರ್ಗಾನಿಕ್ ಬೆಲ್ಲನೇ ಉಪಯೋಗಿಸೋದು. ಅರ್ಧ ಕೆಜಿಗೆ ಮಾತ್ರ ರೆಡಿ ಮಾಡ್ಕೊಂಡ್ರೆ ನಾವು ಸ್ವಲ್ಪ ನೀರು ಹಾಕಬೇಕು ಅಂದ್ರೆ ಆರ್ಕದು ಗಟ್ಟಿ ಬರುತ್ತೆ. ಗಟ್ಟಿ ಬರೋದ್ರಿಂದ ನಾವೇನ್ ಮಾಡ್ಬೇಕು, ಸ್ವಲ್ಪ ಪಾಕ ಬತ್ತೈತೆ ಅಂದಂಗೆ ನಾವು ಅದನ್ನ ಹಾಕ್ಬೇಕು ಸಿಟ್ಟು ಅದ್ರೊಳಗೆ. ಇಲ್ಲಾಂದ್ರೆ ನಾವು ಜಾಸ್ತಿ ಪಾಕ ತೆಗ್ದು ಹಾಕ್ತೀನಿ ಅಂದ್ರೆ ಅದು ಹೊರಟಾಗ್ಬಿಡುತ್ತೆ. ಆರ್ಕ ಹೊರಟಲ್ವಾ ಸರ್, ಮೊದ್ಲೇ ಹೊರಟಲ್ವಾ, ಆರ್ಕ ಫುಲ್ಲು ಹೊರಟಾಗ್ಬಿಡುತ್ತೆ. ಹೊರಟಾದಾಗ ಅದು ಒಬ್ಬಿಟ್ಟು ಚೆನ್ನಾಗಿ ಬರಲ್ಲ. ನಾವು ಸ್ವಲ್ಪ ಇನ್ನೂ ತೆಳಗೈತೆ ಅಂದಾಗಲೇ ಆಗ್ಲೇ ಚೆನ್ನಾಗಿ ಹಾಕಿ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ. ಅದನ್ನ ಎಷ್ಟು ದಿವಸ ಇಡ್ಬೋದು? ಅದನ್ನ ಸರ್ ಒಂದು ವಾರು ತಕ ಇಡ್ಬೋದು. ಇನ್ನೇ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಒಂದ್ ತಿಂಗಳು ತಕ ಮಡಿಕೊಂಡು ತೊಡ್ಕೊಂಡು ತಿನ್ಬೋದು. ನಾವು ಮಾರಕ್ ಹೋಗೋದ್ರಿಂದ ನಾವು ಒಂದ್ 50 ಹಿಂಗ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಕರ್ಜಿಕಾಯಿ ಆದ್ರೂ ಅಷ್ಟೇ, ಕಜಾಯ ಆದ್ರೂ ಅಷ್ಟೇನೆ. ಕಜಾಯ ಮಾಡೋದಾದ್ರೂ ಅದೇ ತರ ಮಾಮೂಲಿ ಹೆಂಗ್ ಅಕ್ಕಿ ಇದರಲ್ಲಿ ಹಿಡಿದ್ಬಿಟ್ಟು ನಾವು ಕಜಾಯ ಪಾಕ ತೆಗಿತೀವಿ, ಅದನ್ನು ಅದೇ ತರನೇ ಮಾಡ್ಬೇಕು. ಈ ಸಿರಿಧಾನ್ಯದ ಉತ್ಪನ್ನಗಳಿಗೆ ಜಾಸ್ತಿ ಬೇಡಿಕೆ ಇರುತ್ತಲ್ವಾ? ಬೇಡಿಕೆ ಇರುತ್ತೆ ಸರ್. ಅಂದ್ರೆ ಈಗ ಜಾಸ್ತಿ ತುಂಬಾ ಅದನ್ನೇ ತಗೊಂಬರ್ತಾರೆ ಸರ್ ಎಲ್ಲರೂ. ಅಂದ್ರೆ ನಾವು ಈಗ ತಗೊಂಡೋದಾಗ ನಾವು ಅಲ್ಲಿಂದ ವಾಪಸ್ ತರಕ್ ಆಗಲ್ಲ, ನಾವು ಮತ್ತೆ ವಾಪಸ್ ತಂದ್ರೆ ನಮಗೆ ಲಾಸ್ ಆಗುತ್ತೆ ಅಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಒಂದ್ ಸ್ಟಾಲ್ ಹತ್ರ ಹೋದಾಗ ಅಲ್ಲಿ ಯಾವ್ದು ಐಟಮ್ ಜಾಸ್ತಿ ಹೋಗುತ್ತೆ, ಯಾವ್ದು ಜಾಸ್ತಿ ಐಟಮ್ ಹೋಗುತ್ತೆ ಅಂದ್ಬಿಟ್ಟು ಅದ್ ನೋಡ್ಕೊಂಡ್ ಬಂದಿರ್ತೀನಿ, ಅವ್ರ ಹತ್ರ ತಿಳ್ಕೊತೀನಿ ಇದು ಯಾವ ತರ ನೀವು ಮಾಡ್ತೀರಾ ಅಂತ. ಈಗ ಅವರು ಹಲಸಿನಕಾಯಿ ಚಿಪ್ಸು ಜಾಸ್ತಿ ಹೋಗುತ್ತೆ ಅಂತಾರೆ, ಅವಾಗ ನಾನೇನ್ ಮಾಡ್ತೀನಿ ಬಂದ್ ಮನೇಲಿ ನೋಡ್ತೀನಿ, ಅದೇ ತರ ನಮ್ದು ಒಂದ್ ಪ್ಯಾಕ್ ಅಲ್ಲಿಂದ ತಗೊಬಂದಿರ್ತೀನಿ ತಂದ್ ತಿಂದು ನೋಡ್ತೀನಿ, ನಂದು ಮಾಡ್ತೀನಿ, ಎರಡು ಒಂದೇ ತರ ಟೇಸ್ಟ್ ಬಂದ್ರೆ ಓ ಈಗ ಇದನ್ನೇ ತಗೊಂಡೋಗೋಣ ಈ ಸಲ ಅಂತ ಆ ತರ ಮಾಡ್ಕೊಂಡು ಹೋಯ್ತೀನಿ. ಅಂದ್ರೆ ತುಂಬಾ ಜನ ಸಿರಿಧಾನ್ಯ ಸಿರಿಧಾನ್ಯ ಅಂತ ಅದೇನೇ ತಗೊಂಬರ್ತಾರೆ ಜಾಸ್ತಿ. ಮಾಲ್ಟ್ ಆಗಿರ್ಬೋದು, ಇನ್ನೂ ಉರಿಟ್ ಯಾರುತ್ತಾರಲ್ಲ, ಉರಿಟ್ ನಾನು ಉರಿಟ್ 5 kg 6 kg ತಗೊಂಡೋದ್ರು ಖಾಲಿ ಆಗುತ್ತೆ. ಉರಿಟ್ ಯಾರುತ್ತಾರಲ್ಲ ಒಟ್ಟಿನಲ್ಲಿ ಉರಿಟ್ಟು ಇನ್ನು ಎಳ್ಳಿಕಾಯಿ ಉಪ್ಪಿನಕಾಯಿ ಅಷ್ಟು ಮಾತ್ರ ಖಾಲಿ ಆಗುತ್ತೆ. ಇರಲ್ಲ ಇನ್ನು ನಮ್ಮ ಸಂಸ್ಥೆಯಿಂದ ಕೊಬ್ಬರಿ ಎಣ್ಣೆ ತಕ್ಕ ಕೊಡ್ತಾರೆ, ಅದು ಎಲ್ಲ ತಗೊಂಡು ಹೋಗ್ತೀವಿ. ಉರಿ ಹಿಟ್ಟು ಹೇಗೆ ಮಾಡೋದು? ಉರಿ ಹಿಟ್ಟು ಸರ್ ರಾಗಿನ ಮುಂಚೆನೆ ಚೆನ್ನಾಗಿ ತೊಳ್ಕೋಬೇಕು, ಮಾಡ್ಬೇಕು ಫಸ್ಟ್ ಮಾಡ್ಬಿಟ್ಟು ತೊಳ್ಕೋಬೇಕು ಚೆನ್ನಾಗಿ. ತೊಳೆದ್ಬಿಟ್ಟು ನೆಳ್ಳಲೆ ಒಣಗಿಸ್ಬೇಕು, ಜಾಸ್ತಿ ಬಿಸಿಲಲ್ಲಿ ಒಣಗಿಸಂಗಿಲ್ಲ. ನೆಳ್ಳಲೆ ಒಣಗಿಸ್ಬಿಟ್ಟು ಅದೇನ್ ಮಾಡ್ಬೇಕು ನಾವು ಬಾಂಡ್ಲಿಲಿ ಕಡಲೆಪುರಿ ತರ ಆಗುತ್ತೆ, ಅದು ವೈಟ್ ವೈಟು ಕಡಲೆಪುರಿ ತರ ಆಗುತ್ತೆ ಸರ್, ಅದ ಚೆನ್ನಾಗಿ ಹುರ್ಕೋಬೇಕು ನಿಧಾನ ಸಣ್ಣೂರಿಲೆ ಚೆನ್ನಾಗಿ ಹುರ್ಕೊಂಡು. ಹುರ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಅದನ್ನ ನಾವು ಗೋಡಂಬಿ ಬಾದಾಮಿ ಎಲೆ ಶುಂಠಿ ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಸಪ್ರೇಟ್ ಮಿಕ್ಸಿಗೆ ಹಾಕೊಂಡು ಇಟ್ಕೋಬೇಕು. ಇದು ರಾಗಿ ಇರುತ್ತಲ್ಲ ಸರ್, ಅದ ನಾವು ಮನೇಲಾರ ಮಿಕ್ಸಿಗೆ ಹಾಕೋಬಹುದು. ಇಲ್ಲ ಮಿಲ್ಲಿಗೆ ಜಾಸ್ತಿ 5 kg 6 kg ಇರೋದ್ರಿಂದ ನಾವೇನ್ ಮಾಡ್ತೀವಿ ಮಿಲ್ಲಿಗೆ ತಂಡಾಯ್ ಕೊಡ್ತೀವಿ, ಕೂಲಿಂಗ್ ಮಿಷಿನ್ ಕೊಡ್ತೀವಿ. ಮಾಮೂಲಿ ಮಿಲ್ಲಿಗೆ ಕೊಡಲ್ಲ, ಅಲ್ಲಿ ಮಾಮೂಲಿ ಮಿಲ್ಲಿಗೆ ಕೊಟ್ರೆ ಅವರು ಬೇರೆ ಬೇರೆ ಹಸಿಟ್ ಎಲ್ಲ ಹಾಕಿರ್ತಾರಲ್ವಾ, ಅದರಿಂದ ಎಲ್ಲೂ ಮಿಕ್ಸ್ ಆಗಿ ಟೇಸ್ಟ್ ಹೋಗುತ್ತೆ ಅಂದ್ಬಿಟ್ಟು ಕೂಲಿಂಗ್ ಮಿಷಿನ್ ಕೊಡ್ತೀವಿ ನಾವು. ಕೊಟ್ಮೇಲೆ ಅದ ತಗೊಂಬಂದ್ ಮನೆಗೆ ಇಲ್ಲಿ ಬೆಲ್ಲ ಇರುತ್ತಲ್ಲ ಸರ್, ಅದೇ ಆರ್ಗಾನಿಕ್ ಬೆಲ್ಲನೇ ಉಪಯೋಗಿಸೋದು. ಅದಕ್ಕೂ ನಾವು ಬೆಲ್ಲ ಕೊಬ್ಬರಿ ಎಲೆ ಶುಂಠಿ ಬಾದಾಮಿ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಸಣ್ಣಗೆ ರುಬ್ಬಿಟ್ಟು ಈಗ ಹಸಿಟ್ಟು ಇರುತ್ತಲ್ಲ ಸರ್, ಅದು ಅದನ್ನ ಎರಡು ಮಿಕ್ಸ್ ಮಾಡಿ ಮತ್ತೆ ಮಿಕ್ಸಿಗೆ ಹಾಕಿ ಪ್ಯಾಕ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ಅಂದ್ರೆ ಇದು ಎಳ್ಳುಡಿ ತಿಂತೀವಲ್ಲ ಸರ್, ಆ ತರ ಇರುತ್ತೆ, ಸೇಮ್ ಅದೇ ತರ ಎಳ್ಳುಡಿ ತರನೇ ಇರುತ್ತೆ. ಕೂಲಿಂಗ್ ಮಿಷಿನ್ ಅಂತ ಅಂದ್ರೆ ಏನು? ಅದೇ ಸರ್, ಅದೇ ಮಿಲ್ಲಲ್ಲಿ ತಣ್ಣಗಾಗಿ ಬರುತ್ತಲ್ಲ ಹಸಿಟ್ಟು, ಅದು ಬಿಸಿ ಇರೋದಿಲ್ಲ, ಬಿಸಿ ಇರಲ್ಲ, ತಣ್ಣಗಿರುತ್ತೆ. ಅಂದ್ರೆ ಬರೀ ಅದಕ್ಕೆ ಅಕ್ಕಿ ಒಂದೇ ಹಾಕ್ತಾರೆ, ಬೇರೆ ಐಟಮ್ ಏನು ಹಾಕಲ್ಲ ಅದಕ್ಕೆ. ಇನ್ನ ನಾವೇನಾದ್ರು ದಂಧೆ ಮಾಡ್ಸಕ್ರೆ ಅದಕ್ಕೆ ಬೇರೆ ಇರುತ್ತಲ್ವ, ಅದರಿಂದ ನಾವು ಇದು ಬರೀ ಅಕ್ಕಿ ಒಂದು ಹಾಕ್ಸಿರ್ತಾರಲ್ವ, ಇದು ಕೊಂಚೂರು ಅಕ್ಕಿ ಹಸಿಟ್ಟು ಮಿಕ್ಸ್ ಆದ್ರೂ ಏನು ಆಗಲ್ಲ ಅಂದ್ಬಿಟ್ಟು ಅದಕ್ಕೆ ಹಾಕ್ತೀವಿ. ಹುರಿ ಹಿಟ್ಟು ಹಂಗೆ ತಿನ್ಬೋದು ಅಥವಾ ಏನಾದ್ರು ನೀರ್ಗೆ ತಿನ್ನಕ್ ಚಂದ ಸರ್? ಅದು ಹಂಗೆ ತಿನ್ನಕ್ ಚಂದ, ಅದೇನಿದ್ರು ಹಂಗೆ ತಿನ್ಬೇಕು. ಅಂದ್ರೆ ನೀರೊಳಗೆ ಹಾಕೊಂಡು ತಿನ್ನಕ್ ಹೋದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಇಷ್ಟಪಟ್ಟಾರ ಹಂಗ್ ತಿಂತಾರೆ, ಮಕ್ಕಳಿಗೆಲ್ಲ ಹಂಗ್ ತಿನ್ನಿಸ್ಬೋದು, ನಾವು ಓನಾಗ್ ತಿನ್ನೋದಾರ ಹಂಗೆ ತಿನ್ಬೋದು. ಈ ಕಡಲೆ ಹಿಟ್ಟು ತಿಂತೀವಲ್ಲ ಆತರ ತಿನ್ನೋದು, ಅದೇ ಚಿಗ್ನಿ ತರ ಎಳ್ಳು ಚಿಗ್ನಿ ಎಲ್ಲ ಬರುತ್ತಲ್ಲ ಸರ್, ಆ ತರ ಬರುತ್ತೆ. ಇನ್ನ ಚಟ್ನಿ ಪುಡಿಗಳೆಲ್ಲ ಮಾಡ್ತೀನಿ, ಅಗಸೆ ಚಟ್ನಿ ಪುಡಿ, ಮಿಕ್ಸ್ ಕಾಳು ಚಟ್ನಿ ಪುಡಿ, ಕೊಬ್ಬರಿ ಚಟ್ನಿ ಪುಡಿ, ಎಳ್ಳು ಚಟ್ನಿ ಪುಡಿ, ಉಚ್ಚಳ್ ಚಟ್ನಿ ಪುಡಿ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಈಗ ಒಂದ್ಸರಿ ತಗೊಂಡೋಗಿದ್ದು ಇನ್ನೊಂದ್ಸರಿ ತಗೊಂಡೋಗೋದಿಲ್ಲ ಅಂತ ಹೇಳಿದ್ರಿ. ಈಗ ಯಾರ ನಮ್ಮಂತರ ನೋಡಿ ಒಂದ್ಸರಿ ರುಚಿ ನೋಡಿರ್ತೀವಿ, ಇನ್ನೊಂದ್ಸರಿ ಬೇಕು ಅನ್ಸುತ್ತೆ, ಅವಾಗ ಏನ್ ಮಾಡ್ರಿ ಸರ್? ಅವರು ಈಗ ನಾನು ಇವಾಗ ಹುಳಿ ಕಳಪ್ಲ ತಗೊಂಡೋಗ್ತಾ ಇದೀನಿ, ಅವರು ನಾವು ನೆಕ್ಸ್ಟ್ ನಾನು ಚಾಲಕಾಗ ಜಿ ಕೆ ವಿ ಕೆ ಹೋದ ಕೆ ವಿ ಕರ್ಕ ಗಳಿಸಿದಾಗ ನೆಕ್ಸ್ಟ್ ಅವರೊಂದು ಹಿಂದಿನ ದಿನ ನನಗೆ ಫೋನ್ ಮಾಡ್ತಾರೆ, ಹುಳಿ ಕಳಪ್ಲ ಚೆನ್ನಾಗಿತ್ತು ತಗೊಂಬನ್ನಿ, ಅದ್ ಬೇಕು ಅಂದ್ರೆ ಅದ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗ್ತೀನಿ. ಆ ತರ ಅಂದ್ರೆ ಅಲ್ಲಿ ನಮ್ ತರದೇ ತುಂಬಾ ಜನ ತಂದಿರ್ತಾರಲ್ಲ ಸರ್, ಅಂದ್ರೆ ನಾವ್ ಇಲ್ಲಿದ್ದು ಇನ್ನೊಬ್ರು ಬೇರೆ ಕಡೆ ಇದ್ರೆ ನಮ್ಗೆ ವ್ಯಾಪಾರ ಆಗುತ್ತೆ ಅಂತ ಹೇಳ್ಬೋದು. ಒಂದೇ ಸ್ಟಾಲಲ್ಲಿ 10 ಜನನು ನಿಂತಿರ್ತೀವಲ್ಲ, ಒಂದೇ ತರದ ಮಡಿ ಗಣಗ ಅವ್ರು ತಗೊಳಕ್ಕೆ ಹಿಂಸೆ ಆಗುತ್ತಲ್ಲ ಸರ್, ಯಾವ್ದು ತಗೊಳನ ಯಾವ್ದು ಬಿಡೋಣ ನಂಗಾಗುತ್ತೆ. ನಾವೀಗ ಫಸ್ಟ್ ಇದ್ರೆ ಫಸ್ಟ್ ತಗೊಂಡು ನಮ್ದು ಹೋಗ್ತಾರೆ ಅನ್ಬೋದು, ನಮ್ಗೆ ನಾವು ಹೋಗೋದೊಂದು 10 ನಿಮಿಷ ಲೇಟ್ ಆದ್ರೂ ನಮಗೆ ಲಾಸ್ಟ್ ಸ್ಟಾಲ್ ಕೊಟ್ಟಿರ್ತಾರೆ, ಅವಾಗ ನಮ್ಗೆ ಲಾಸ್ ಆಗುತ್ತಲ್ವಾ, ಅದಕ್ಕೋಸ್ಕರ ಆತರ ಮಾಡ್ತೀನಿ. ಈಗ ಎಷ್ಟು ತರದ ಪದಾರ್ಥಗಳನ್ನ ಮಾಡ್ತೀರಾ ಮತ್ತೆ ಯಾವ್ಯಾವ್ದು ಮಾಡ್ತೀರಾ ಹೇಳಿ ಒಂದ್ ಲಿಸ್ಟ್ ನೋಡೋಣ. ನಾನ ಸರ್ ಪುಳಿಯೋಗ್ರೆ, ರಸಂ ಪೌಡರ್ ಮಾಡ್ತೀವಿ, ಹುಚ್ಚೆಳ್ ಚಟ್ನಿ ಪುಡಿ, ಎಳ್ ಚಟ್ನಿ ಪುಡಿ, ಮಿಕ್ಸ್ ಕಾಳು ಚಟ್ನಿ ಪುಡಿ, ರಾಗಿ ಹಪ್ಳ, ಹುಳಿಕಾಳು ಹಪ್ಳ, ಅಕ್ಕಿ ಹಪ್ಳ, ಹಳಸಿನ ಹಪ್ಳ, ಆಮೇಲೆ ಉರಿ ಇಟ್ಟು, ಲಡ್ಡು, ಮಿಠಾಯಿ, ಒಬ್ಬಟ್ಟು, ಅದೇ ಕಾಯೊಬ್ಬಿಟ್ಟು, ಸಿರಿಧಾನ್ಯದ ಒಬ್ಬಟ್ಟು, ಇನ್ನ ರಾಗಿ ಲಡ್ಡು ಮಾಡ್ತೀವಿ ಸರ್. ಮರ್ತ್ಕೊಂಡಿದ್ದೆ ಅಷ್ಟೇ, ಅಷ್ಟು ಸದ್ಯಕ್ಕೆ ಇಷ್ಟು. ನಿಮ್ಮ ನೆನಪಿನಲ್ಲಿ ನಿಪ್ಪಟ್ಟುಗಳು ಅವೆಲ್ಲ ಮಾಮೂಲಿ ಸಿರಿಧಾನ್ಯದ ಮಾಡ್ಕೊಂಡು ಹೋಗ್ತೀವಿ. ಈಗ ರಾಗಿ ಲಡ್ಡು ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಒಂದ್ಸರಿ ಟೇಸ್ಟ್ ಕೊಟ್ಟಿದ್ರಿ, ಬಾರಿ ಚೆನ್ನಾಗೂ ಇರುತ್ತೆ. ಅದನ್ನ ಮಾಡೋದ್ ಹೆಂಗೆ, ಮನೆಯಲ್ಲಿ ಮಾಡೋದ್ ಹೆಂಗೆ ಹೇಳ್ಕೊಂಡು? ಮನೆಯಲ್ಲ ಸರ್ ಅದು ರಾಗಿ ಹಸಿಟ್ಟು ಇರುತ್ತಲ್ಲ ಸರ್, ರಾಗಿ ಹಸಿಟ್ಟು ನಾವು ಮನೆ ಹಸಿಟ್ಟನ್ನೇ ತಗೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಾವು ಮಾಮೂಲಿ ಇವಾಗ ಮುದ್ದೆಗೆಲ್ಲ ನಾವೇನ್ ಮಾಡ್ತೀವಿ, ಇವಾಗ ಮಾಮೂಲಿ ತೊಳೆದೇ ಹಸಿಟ್ಟು ಹಾಕ್ಸ್ಕೊಳದ್ ನಾವು, ಹಂಗೇನೆ ಯಾವತ್ತು ನಾವು ಮಿಲ್ಕ್ ಹಾಕ್ಸ್ಕೊಳಲ್ಲ, ಅಂದ್ರೆ ಕೊಳೆ ಇರುತ್ತಲ್ಲ ಸಖತ್ ಅಂದ್ಬಿಟ್ಟು ತೊಳೆದ್ಬಿಟ್ಟೆ ಮುದ್ದೆಗೆ ಮಾಡಿಸ್ಕೊತೀವಿ. ಅದೇ ಹಸಿಟ್ಟನ್ನೇ ತಗೊಂಡು ನಾವು ಚೆನ್ನಾಗಿ ಜಲ್ದ್ರಲ್ಲಿ ಒಂದಿಸ್ಕೊಂಬಿಟ್ಟು ಅದೇ ಹಸಿಟ್ಟನ್ನೇ ಚೆನ್ನಾಗಿ ತುಪ್ಪದಲ್ಲಿ ಉರ್ಕೊಂತೀವಿ. ಉರ್ಕೊಂಬಿಟ್ಟು ಅದಕ್ಕೆ ಏನ್ ಮಾಡ್ತೀವಿ, ಗೋಡಂಬಿ, ಬಾದಾಮಿ, ಗಸಗಸೆ, ಏಲಕ್ಕಿಕಾಯಿ, ಏಲಕ್ಕಿ ಶುಂಠಿ ಎಲ್ಲ ಹಾಕ್ಬಿಟ್ಟು ಅದೆಲ್ಲನೂ ಚೆನ್ನಾಗಿ ಇದಾದ್ಮೇಲೆ ಚೆನ್ನಾಗಿ ಅವೆಲ್ಲ ಪುಡಿ ಮಾಡ್ಕೊಂಡಿರ್ತೀವಿ. ಅದು ಕೊಬ್ಬರಿನೂ ಪುಡಿ ಮಾಡ್ಕೊಂಡಿರ್ತೀವಿ. ಕೊಬ್ಬರಿನ ಸಣ್ಣ ಪುಡಿ ಮಾಡ್ಕೊಂಡಾಗ ಲಡ್ಡುಗೆ ನಾವೇನ್ ಮಾಡ್ತೀವಿ, ತುಪ್ಪ ಹಾಕ್ತೀವಿ ಜಾಸ್ತಿ, ತುಪ್ಪದಲ್ಲೇ ಮಾಡ್ತೀವಿ. ತುಪ್ಪದಲ್ಲೇ ಮಾಡಿ ಅದು ತುಪ್ಪದಲ್ಲಿ ಹಿಂಗೆ ಒಡಿಸಿ ಉಂಡೆ ಕಟ್ಟಿ ನೀರ ಸಸಲ್ಪ ಹಾಕಬೇಕು. ಬೆಲ್ಲ ಹಾಕೊಂಡಿರ್ತೀವಲ್ಲ ಸರ್, ಅದಕ್ಕೆ ನೀರು ಸಸಲ್ಪ ಹಾಕೊಂಡು ಉಂಡೆ ಮಾಡ್ಕೊಂಡು ಹಾಕ್ಬೇಕು. ಒಂದು ಕೆ ಜಿ ಹಿಟ್ಟು ಬಳಕೆ ಮಾಡಿದ್ರೆ ಎಷ್ಟು ಲಡ್ಡು ಮಾಡ್ಬೋದು? ಅಂದ್ರೆ ನಾವು ಕಟ್ಟೋದ್ರ ಮೇಲೆ ಹೋಗುತ್ತೆ ಸರ್. ಒಬ್ರು ನಾವೇನ್ ಮಾಡ್ತೀವಿ, ಒಂದ್ ಕೆಜಿಗೆ ದಪ್ಪ ದಪ್ಪಗೆ ಈಗ 10 ರೂಪಾಯಿಗೆ ಮಾರೋದಾದ್ರೆ ಸ್ವಲ್ಪ ದಪ್ಪ ಕಟ್ಕೊಂಡು ಹೋಗಿರ್ತೀವಿ, 5 ರೂಪಾಯಿಗೆ ಮಾರೋದಾದ್ರೆ ಚಿಕ್ಕ ಕಟ್ಕೊಂಡು ಹೋಗಿರ್ತೀವಿ. ನಾವೇನ್ ಮಾಡ್ತೀವಿ, ಒಂದ್ ಸ್ವಲ್ಪ 10 ರೂಪಾಯಿಗೆ ಕೊಡೋದಲ್ವ, ನೋಡೋರ್ಗು ಒಂದ್ ಸ್ವಲ್ಪ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು 10 ರೂಪಾಯಿಗೆ ಒಂದ್ ಕೊಡ್ತೀವಲ್ವಾ, ಒಂದ್ ಕೆಜಿಗೆ ಒಂದ 50-60 ನಾರ ಮಾಡ್ಬೋದು ಸರ್. ಮಾಡ್ಬೋದು ಅಂದ್ರೆ ಬೆಲ್ಲ ಹಾಕಿರ್ತೀವಿ, ಒಂದ್ ಸ್ವಲ್ಪ ಕೊಬ್ಬರಿ ಹಾಕಿರ್ತೀವಿ, ಇನ್ನ ಗೋಡಂಬಿ ಬಾದಾಮಿ ಅವೆಲ್ಲ ಹಾಕಿರ್ತೀವಲ್ವಾ, ಅದರಿಂದ ಅದೆಲ್ಲಾನು ಗೋಡಂಬಿ ಬಾದಾಮಿ ಎಲ್ಲಾನು ಸುತ್ತಲೂ ಡೆಕೋರೇಷನ್ ಮಾಡಿರ್ತೀವಿ, ಅದಕ್ಕೆ ಮದ್ ಮದ್ದಿಗೆ ಹಾಕಿರ್ತೀವಿ, ತಿಂತ ಇದ್ರೆ ಬಾಯಲ್ಲಿ ಸಿಗುತ್ತಲ್ವ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿರ್ತೀವಿ ಗೋಡಂಬಿ ಬಾದಾಮಿ, ಅದಕ್ಕೆ ಡೆಕೋರೇಷನ್ ಮಾಡಿರ್ತೀವಿ. ಈಗ 1 ಕೆಜಿ ಹಿಟ್ಟು ಬಳಕೆ ಮಾಡ್ಕೊಂಡು ನೀವು 10 ರೂಪಾಯಿಗೆ ಮಾರಾಟ ಮಾಡಿದ್ರು 50-60 ಅಂತ ಅಂದ್ರೂ, ಒಂದು 50 ಲಡ್ಡು ಅಂತ ಅಂದ್ರೂ ಕೂಡ 500 ರೂಪಾಯಿ ಆಗುತ್ತೆ ನಿಮ್ಗೆ ಅಲ್ವಾ? ಎಷ್ಟು ಖರ್ಚಾಗಿರುತ್ತೆ ಅದಕ್ಕೆ? ಸರ್ ರಾಗಿ ಈಗ ಅದೇ 35 ರೂಪಾಯಿ ರಾಗಿ ಇದೆ, ನಾವೇ ಬೆಳೆಯೋದ್ರಿಂದ ನಾವು ಅಷ್ಟು ಲೆಕ್ಕ ಖರ್ಚೇನು ಹಾಕಕ್ ಹೋಗಲ್ಲ. 35 ರೂಪಾಯಿ ರಾಗಿ ಇದೆ, ಅದ್ ಲೆಕ್ಕ ಹಾಕೊಂಡು ಹೋದ್ರೆ ನಾವು ಒಟ್ನಲ್ಲಿ 1 ಕೆಜಿ 35 ರೂಪಾಯಿ, ಅದಕ್ಕೆ ಬೆಲ್ಲ ಒಂದು 1/2 ಕೆಜಿ ಹಾಕಿರ್ತೀವಿ. 1/2 ಕೆಜಿಗಿನ ಒಂದ್ ಸ್ವಲ್ಪ ಕಮ್ಮಿನೇ ಹಾಕಿರ್ತೀವಿ, ಒಬ್ರು ಸ್ವೀಟ್ ಜಾಸ್ತಿ ಆಗುತ್ತೆ ಅಂತಾರಲ್ವಾ, 1/2 ಕೆಜಿಗಿನ ಕಮ್ಮಿನೇ ಹಾಕಿರ್ತೀವಿ. ಅಂದ್ರೆ ನಮ್ಗೊಂದು 150 ರೂಪಾಯಿ ಖರ್ಚು ಬರುತ್ತೆ ಗೋಡಂಬಿ ಬಾದಾಮಿ, 1 ಕೆಜಿಗೆ ಹಾಕೋರು 150 ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ ಸರ್. 150. ಈಗ ನಿಮ್ದು ಟ್ರಾನ್ಸ್ಪೋರ್ಟೇಶನ್ ಅದು ಇದು ಅಂತ ಮಾಡಿದ್ರು 200 ರೂಪಾಯಿ ಅಂತ ಅಂದ್ರು 300 ರೂಪಾಯಿ ಅಷ್ಟು ನಿಮ್ಗೆ ದುಡ್ಡು ಉಳಿಯುತ್ತೆ. ಹೀಗೆ ನೀವು ಬೇರೆ ಬೇರೆ ತರದ ಪದಾರ್ಥಗಳನ್ನ ಮಾಡ್ತಿರಲ್ಲ, ಒಂದು ತಿಂಗಳಲ್ಲಿ ಎಷ್ಟು ಸಂಪಾದನೆ ಮಾಡ್ತೀರಿ? ಸರ್ ನಾನು ಮುಂಚೆ ಹಿಂಗ್ ಸ್ಟಾಲ್ ಹಾಕಕ್ ಹೋದಾಗ ಹಿಂಗ್ ಹೋದಾಗೆಲ್ಲ ಹಿಂಗ್ 1,000-7,000 2 ದಿವಸಕ್ಕೆ 3 ದಿವಸಕ್ಕೆ ಬರೋದು, ಅಂದ್ರೆ ಅಲ್ಲಿ ತುಂಬಾ ಜನ ನಮ್ಮಂತಾರೆ ಬರೋರಲ್ವಾ ಸರ್, ಅದರಿಂದ ಒಂದ್ ಲಾಸ್ ಆದ್ರೂ ಒಂದ್ ಆದಾಯ ಆಗೋದು ನಮ್ಗೆ. ಎಲ್ಲೂ ಅಂದ್ರೆ ಅಷ್ಟು ಲಾಸ್ ಆಗಿ ಅವತ್ತು ನಾವು ಬಂದಿಲ್ಲ. ಈಗ ಅಂದ್ರೆ ಈಗ 2 ತಿಂಗಳಿಂದ ಏನಾಗೈತೆ ಅಂದ್ರೆ ನಮ್ನ ನೈಟೆ ಕರ್ಕೊಂಡು ಹೋಗ್ತಾರೆ, ಕೆ ವಿ ಕೆ ನೈಟೆ ಕರ್ಕೊಂಡು ಹೋಗ್ತಾರೆ ಜಿ ಕೆ ವಿ ಕೆಗೆ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್, 6 ಗಂಟೆಗೆ ಸ್ಟಾರ್ಟ್ ಆದ್ರೆ 12 ಗಂಟೆ ಕ್ಲೋಸ್ ಆಗುತ್ತೆ ಸ್ಟಾಲ್. ಬೆಳಗ್ಗೆ 6 ರಿಂದ 12 ಕ್ಲೋಸ್ ಆಗುತ್ತೆ, 12 ಕ್ಲೋಸ್ ಆದ್ರೆ ಒಂದ್ 8,000-7,000 ಇಲ್ದಲ್ಲೇ ನನ್ ಮನೆಗೆ ಬರಲ್ಲ. ಫುಲ್ ನಮ್ದು ಏನ್ 1 ರೂಪಾಯಿ ಖರ್ಚಿಲ್ಲ, ಎಲ್ಲ ಅವರೇ ನೋಡ್ಕೊಂತಾರೆ. ಒಂದ್ ಕಾಫಿ ಆಗಿರ್ಬೋದು, ಊಟ ತಿಂಡಿ ಎಲ್ಲ ಅವರೇ ನೋಡ್ಕೊಂತಾರೆ, ಒಂದ್ ಐಟಮ್ ಉಳ್ಕೊಳಲ್ಲ. ನಾನ್ ಏನ್ ಮಾಡ್ಕೊಂತೀನಿ, ಹೋದ ಸಲ ನನಗೆ ಆಚೆ ಸಲಿ ಅಂದ್ರೆ ಬೇಗ ಒಂದ್ ಸ್ವಲ್ಪ ಅರ್ಜೆಂಟ್ ನಲ್ಲಿ ಹೇಳಿದ್ರು ಅವರು, ನನ್ನ ಕೈಲಿ ಅಷ್ಟು ಐಟಮ್ ತಗೊಂಡೋಗಿಲ್ಲ, ಸ್ವಲ್ಪ ಒಂದ್ 2,000 ರೂಪಾಯಿ ತಗೊಂಡೋಗಿದೆ. ಈಗ 4-5 ದಿವಸ ಮುಂಚೆನೆ ಹೇಳಿದ್ರು, ಅದರಿಂದ ಇವಾಗ ಒಂದ್ 7-8,000 ರೂಪಾಯಿ ಐಟಮ್ ತಗೊಂಡೋಗಿದೆ. ಅದ್ ಬರೋದ್ ಒಂದೂ ಇರ್ಲಿಲ್ಲ, ಉಪ್ಪಿನಕಾಯಿ ಮಾತ್ರ ಒಂದ್ 2 ಬಾಟ್ಲು ಮಾವಿನಕಾಯ್ದು ಉಳ್ಕೊಂಡು ಬಿಟ್ರೆ ಇನ್ಯಾವುದು ಉಳ್ಕೊಂಡಿರ್ಲಿಲ್ಲ, ಎಲ್ಲ ನುಣ್ಣು ಕಲಿಯೋದು. ಉಪ್ಪಿನಕಾಯಿನೂ ಒಂದ್ 5-5 ಕೆಜಿ ತಗೊಂಡೋಗಿದೆ. ಎಲ್ಲ ಜಿ ಕೆ ವಿಕೆನಲ್ಲಿ ತಿಂಗಳಿಗೆ ಒಂದ್ಸರಿ ಕಾರ್ಯಕ್ರಮ ಇರುತ್ತೆ, ಮತ್ತೆ ಏನದು ಸಂತೆ ತರ ಮಾಡ್ತಾರೆ ಸರ್? ಸಂತೆ ಮಾಡ್ತಾ ಇದಾರೆ, ಸಂತೆ ಮಾಡ್ತಾರೆ. ತಿಂಗಳಿಗೆ ಒಂದ್ಸರಿ ಇರುತ್ತೆ, ವಾರಕ್ಕೆ ಒಂದ್ಸರಿ ಇಲ್ಲ, ತಿಂಗಳಿಗೆ ಒಂದ್ಸಲ ಇರುತ್ತೆ. ತಿಂಗಳಲ್ಲಿ ಲಾಸ್ಟ್ ಶನಿವಾರ ಬರುತ್ತೆ. ಕಂಪಲ್ಸರಿ ಏನಾರ ಬೇಕು ಅಂದ್ರೆ ನಮ್ಮ ಹತ್ರ ಫೋನ್ ನಂಬರ್ ತಗೊಂಡು, ವಿಸಿಟಿಂಗ್ ಕಾರ್ಡ್ ಇದೆ ನಮ್ದು, ಬಾಹುಬಲಿದು ವಿಸಿಟಿಂಗ್ ಕಾರ್ಡ್ ಇದೆ, ಆ ತಗೊಂಡೋಗಿರ್ತೀನಿ. ಆವಾಗ ಕೊಟ್ಟಿರ್ತೀನಿ. ಬೇಕು ಅಂದ್ರೆ ಇಲ್ಲಿ ಯಾರಿಗಾರ ಫೋನ್ ಮಾಡ್ತಾರೆ, ನಮ್ಮ ಪರ್ಸನಲ್ ನಂಬರ್ನ ಇಸ್ಕೊಂಡು ಮಾಡಿ ನೆಕ್ಸ್ಟ್ ನಾವು ಹೋಗೋತ್ತಿಗೆ ತಗೊಂಬಲ್ಲಿ ಬೇಕು ಅಂತ ಹೇಳ್ತಾರೆ. ಹ್ಮ್, ಫೋನ್ ಮಾಡಿ ಹೇಳ್ತಾರೆ. ಅವಾಗ ಅದ್ ಬೇಕು ಅಂದಾಗ ಅದ ರೆಡಿ ಮಾಡ್ಕೊಂಡು ತಗೊಂಡೋಯ್ತು. ಅದೇನು ಉಳಿಕಳಪ್ಪಳ ಬೇಕು ಅಂದ್ರೆ ಈಗ ಅದೇನು ಇವತ್ತು ಮಾಡಿದ್ರೆ ನಾಳೆ ಹೋಗೋದು ಕೊಣಗಿರುತ್ತಲ್ಲ, ಅದರಿಂದ ಅದೇನು ತಗೊಂಡೋಗ್ಬೋದು. ಈಗ ನೀವು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಏನಿದೆಯೋ ಇಲ್ಲಿಗೆ ಪ್ರತಿ ತಿಂಗಳು ಕೂಡ ಹೋಗ್ತಾ ಇದ್ರಿ? ಪ್ರತಿ ತಿಂಗಳು ಹೋಗ್ತಾ ಇದ್ದೀವಿ. ಈಗ ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಆಗುತ್ತೆ ಅಂದ್ರಲ್ಲ, ನೀವು ಒಂದ್ ದಿವಸ ಮುಂಚಿತವಾಗಿ ಹೋಗ್ಬೇಕಾ? ಹೆಂಗೆ ದಿವಸ ಮುಂಚೆನೆ ನೈಟ್ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಅವ್ರದ ಇದಿದೆ, ಆಫೀಸ್ ಇದೆ, ಅಲ್ಲೇ ತುಂಬಾ ಜನ ನಮ್ಮಂತ ಫುಲ್ ತುಂಬಾ ಜನ ಅಲ್ಲಿ ಬರ್ತಾರೆ. ಬಂದ ಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ ಬೆಳಿಗ್ಗೆ 6 ಗಂಟೆಗೆಲ್ಲ ಹೊರಟೋಗ್ತೀವಿ. ಅಲ್ಲಿಗೆ ಅವರೇ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದವ್ರ ಜೊತೆ ಹೋಗ್ತಾರಾ? ಹೆಂಗೆ ಅವ್ರ ಜೊತೆನೆ ಸರ್ ಹೋಗೋದು. ಅವ್ರೇ ಇಲ್ಲೇ ಬಂದು ಆಫೀಸ್ ಹತ್ರನೆ ಬಂದು ಕರ್ಕೊಂಡು ಹೋಗ್ತಾರೆ. ಈಗ ಉಳಿಲಿಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿರುತ್ತೆ? ಅವ್ರದೇ ಇದೆ, ಅವ್ರದೇ ವ್ಯವಸ್ಥೆ ಇದೆ. ಮೇಡಮ್ ಬರ್ತಾರಲ್ಲ ಅವರೊಬ್ರು, ಆ ಮೇಡಮ್ ನಾವು ಹೋಗ್ತೀವಿ, ಅವ್ರ ಜೊತೆ ಇಬ್ರು ಡ್ರೈವರ್ ಬರ್ತಾರೆ, ಅವರು ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ. ನಮ್ ಲೇಡೀಸ್ ಗೆ ಸಪರೇಟ್ ಕೊಟ್ಟಿರ್ತಾರೆ. ನಮ್ಗೆ ಒಂದ್ ಲೇಡೀಸ್ ಗೆ ಸಪರೇಟ್ ಹಾಸ್ಟಲ್ ಇದೆ, ಜೆಂಟ್ಸ್ ಗೆ ಬೇರೆ ಕಡೆ ಹೋಗಿರ್ತಾರೆ. ನಮ್ ಲೇಡೀಸ್ ಗೆ ಒಂದೊಂದು ರೂಮಿಲ್ 4 ಜನ ಹಿಂಗೆಲ್ಲ 5 ಜನ ಆತರ ಇರ್ತೀವಿ. ಈಗ ಶನಿವಾರ 12 ಗಂಟೆಗೆ ಸಂತೆ ಮುಗಿದ್ರೆ ಮತ್ತೆ ಅವತ್ತೇ ಹೊರಟು ಬಂದ್ಬಿಡ್ತೀರ? ಅವತ್ತೇನೆ 4 ಗಂಟೆ 4:30 ಅಷ್ಟೊತ್ತಿಗೆ ಇಲ್ಲಿಗೆ ತಂದು ಬಿಟ್ಟು ಹೋಗ್ತಾರೆ. ಏನಾರ ಅಕಸ್ಮಾತ್ ಲೇಟ್ ಆಯ್ತು ಅಂದ್ರೆ ಮನೆಗೆ ತಗೊಂಬಂದ್ ಬಿಟ್ಟು ಹೋಗ್ತಾರೆ. ನಾನೇನ್ ಮಾಡ್ತೀನಿ, ನನ್ನ ಬೈಕ್ ಇಲ್ಲೇ ನಿಲ್ಸೋಗಿರ್ತೀನಿ ಆಫೀಸ್ ಹತ್ರ, ನಾನು ಇಲ್ಲೇ ಬಿಡಿಸ್ಕೊಂಡು ಬೈಕ್ ತಗೊಂಡು ಹಿಂಗೆ ಹೋಗ್ತೀನಿ. ಲಗೇಜ್ ಏನೂ ಇರಲ್ವಲ್ಲ, ಖಾಲಿ ಆಗಿರುತ್ತಲ್ಲ, ಹಿಂಗೆ ಹೋಗ್ತೀನಿ. ಈಗ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೀವು ಪ್ರತಿ ತಿಂಗಳು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಿ, ಅದಲ್ಲದೆ ಬೇರೆ ಎಲ್ಲೆಲ್ಲಿ ಹೋಗಿದ್ರಿ? ಸರ್, ನಾನು ಕೆವಿಕೆ ಇಂದನೆ ಕೇರಳ ಕಳಿಸಿದ್ರು ನನ್ನ, ಅಲ್ಲೂ ಅವಾರ್ಡ್ ಬಂದಿತ್ತು ನನಗೆ. ಕೇರಳದಲ್ಲೂ ಅವಾರ್ಡ್ ಬಂದಿತ್ತು. ಹಿಂಗೆಲ್ಲ ಉರಿ ಇಟ್ಟು ಮತ್ತೆ ಲಡ್ಡು ಮಾಡ್ಕೊಂಡು ಹೋಗಿದ್ದೆ. ಅವಾಗಲೂ ಅರ್ಜೆಂಟ್ ಕಳಿಸಿದ್ರು ಅವ್ರ ಸರ್, ಶಿವಶಂಕರ್ ಸರ್ ಕಳಿಸಿದ್ರು. ಅವಾಗ ಕೆವಿಕೆಯಲ್ಲಿ ನಮಗೆ ಉರಿ ಇಟ್ಟು ಮತ್ತೆ ಲಡ್ಡು ತಗೊಂಡು ಹೋಗಿದ್ದು, ಅರ್ಜೆಂಟಲ್ಲಿ ಹೋಗೋದಲ್ವಾ ಅಂದ್ಬಿಟ್ಟು ಅಲ್ಲೂ ನಮಗೆ ಅವಾರ್ಡ್ ಬಂದಿತ್ತು. ಇನ್ನು ಹಾಸನಲ್ಲಿ ಅವಾರ್ಡ್ ಬಂದಿದೆ, ಆಲೂರಲ್ಲಿ ಸನ್ಮಾನನ ಮಾಡಿದ್ದಾರೆ, ಮಾಲಿನಿ ಮೇಡಮ್ ಸನ್ಮಾನ ಮಾಡಿದ್ದಾರೆ. ಇನ್ನ ಧಾರವಾಡದಲ್ಲಿ ಬಂದಿದೆ, ಸುತ್ತೂರ್ಗೆ ಹೋಗಿದ್ದು, ಅಲ್ಲೂ ಸುತ್ತೂರು ಜಾತ್ರೆಯಲ್ಲಿ ಹೋಗಿದ್ದು, ಅಲ್ಲೂ ಬಂದಿದೆ. ತುಂಬಾ ಕಡೆ ಬಂದಿದೆ ಸರ್, ಅಂದ್ರೆ ಒಂದ್ 15 ಬಂದಿದೆ. ಅದರಲ್ಲಿ ಒಂದ್ 2-3 ನಾನು ಆಫೀಸ್ಗೆ ಕೊಟ್ಟಿದ್ದೀನಿ, ಸರ್ಟಿಫಿಕೇಟ್ ಎಲ್ಲ ಆಫೀಸ್ಗೆ ಕೊಟ್ಟಿದ್ದೀನಿ. ಜಿ ಕೆ ವಿ ಕೆ ಅಲ್ಲಿ 2 ಸ್ಟಾಲ್ ಹಾಕ್ಸಿದ್ರು, ಕೆ ವಿ ಕೆ ಅಂತ ಸ್ಟಾಲ್ ಹಾಕ್ಸಿದ್ರು. ಅಲ್ಲಿ ಫಸ್ಟ್ ನನಗೇನೆ ಬಂದಿತ್ತು ಅವಾರ್ಡ್, ಅಲ್ಲೂ ನನಗೆ ಫಸ್ಟ್ ಬಂದಿತ್ತು. ಜಿ ಕೆ ವಿ ಕೆ ಅಲ್ಲಿ ಅವ್ರು ಕೆ ವಿ ಕೆರೆ ಹಾಕ್ಸಿದ್ರು ಒಂದ್ ಸ್ಟಾಲ್. ಒಂದ್ ಸ್ಟಾಲ್ ನಮ್ ನಬಾರ್ಡ್ ಕಡೆಯಿಂದ ಕೊಟ್ಟಿದ್ರು, ಅಲ್ಲೂ ಕೊಟ್ಟಿದ್ರು, ಇಲ್ಲೂ ಕೊಟ್ಟಿದ್ರು, 2 ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ರು. ಸಂಸ್ಥೆ ಕೊಟ್ಟಿರೋದು ನಾನು ಸಂಸ್ಥೆಗೆ ಕೊಟ್ಬಿಟ್ಟಿದ್ದೀನಿ, ನಾನು ಇಟ್ಕೊಂಡಿಲ್ಲ. ಇಲ್ಲೇ ಹಾಕ್ಬಿಡ್ಲಿ, ಬಂದರು 4 ನೋಡ್ತಾರಲ್ಲ ನಮಗೂ ಖುಷಿ ಆಗುತ್ತೆ ಅಂತ ತುಂಬಾ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ನಮ್ಮವೆಲ್ಲ. ಆ ತರ ಮಾಡಿದೀನಿ ಸರ್. ಈಗ ಕೇರಳದಲ್ಲಿ ಪ್ರಶಸ್ತಿ ಬಂತು ಅಂತ ಹೇಳಿದ್ರಲ್ಲ, ಯಾಕೆ ಬಂತು ಮತ್ತೆ ಏನ್ ಪ್ರಶಸ್ತಿ ಬಂತು ನಿಮ್ಗೆ? ಅಂದ್ರೆ ಸರ್, ನಾವಲ್ಲಿ ಎಲ್ಲಾರು ಏನು ಅಂದ್ರೆ ಸರ್, ಆ ಅಂಗಡಿ ಐಟಮ್ ತಗೊಂಬಂದಿದ್ರು. ಅಂದ್ರೆ ಯಾವ್ದೇ ಆದ್ರು ಆಗ್ಲಕ್ಕಾಯ್ದು ಇದು ಮಾಡೋದಿದ್ರು, ಅವರು ತುಂಬಾ ಅಂಗಡಿ ಐಟಮ್ ಅಂದ್ರೆ ಅಕ್ಕಿ ಐಟಮು ಅವು ಇವು ತಗೊಂಬಂದಿದ್ರು. ನಾವು ಅಂದ್ರೆ ಲಡ್ಡು ರಾಗಿ ಐಟಮ್ ಜಾಸ್ತಿ ತಗೊಂಡೋಗಿದ್ದ. ನಾವು ರಾಗಿ ಐಟಮ್ ತಗೊಂಡೋಗಿದ್ದ, ನಾವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಟೇಸ್ಟಿಂಗ್ ಕೊಡ್ತಿದ್ದೋ. ಅಲ್ಲಿ ಹೋಗೋರ್ಗ ಒಬ್ಬರಿಗೂ ಬಿಡ್ತಿರ್ಲಿಲ್ಲ, ಕರ್ದು ಟೇಸ್ಟಿಂಗ್ ಕೊಡ್ತಿದ್ದೋ. ಅಲ್ಲಿ ಒಬ್ರು ರಾಗಿ ಲಡ್ಡು ಅಂದ್ರೇನೆ ಅವ್ರಿಗೆ ಗೊತ್ತಿರ್ಲಿಲ್ಲ. ಅದರಿಂದ ಅವರು ರಾಗಿ ಲಡ್ಡು ನಾನು ತಗೊಂಡೋಗಿ ಕೊಟ್ಮೇಲೆ ಅಲ್ಲಿ ನಮ್ಮದು ಬಂದು ಬರ್ಕೊಂಡ್ರು, ರಾಗಿ ಚಕ್ಲಿ, ರಾಗಿ ಲಡ್ಡು, ಒಬ್ಬಟ್ಟು, ಇನ್ನೇನು ಹುಣ್ಸೆಹಣ್ಣಿನ ತೊಕ್ಕು ಅಂತ ಮಾಡ್ಕೊಂಡೋಗಿದ್ದು, ಅದನ್ನು ಟೇಸ್ಟಿಂಗ್ ಕೊಟ್ಟಿದ್ದು. ಅದಕ್ಕೋಸ್ಕರನೇ ಅವಕ್ಕೆಲ್ಲ ಬಂದಿತ್ತು ಸರ್ ನಮ್ಗೆ. ಹುಣ್ಸೆಹಣ್ಣಿಂದ ಒಂದು ಮಾಡ್ಕೊಂಡೋಗಿ ತೊಕ್ಕು ಅಂತ, ಅದು ಉಪ್ಪಿನಕಾಯಿ ತರ ಇರುತ್ತೆ, ಹುಣ್ಸೆಹಣ್ಣೆ ಇರುತ್ತಲ್ಲ, ಬರೀ ಸಿಪ್ಪೆ ತೆಗೆದು ಹುಣ್ಸೆಹಣ್ಣು ಚಚ್ಚೋದಿಲ್ಲ, ಹಂಗೆ ಮಾಮೂಲಿನೇ ಇರುತ್ತೆ, ಅದರನ್ನೇ ಒಂದು ತೊಕ್ಕು ಹಾಕಿರ್ತಾರೆ, ಅದನ್ನೇ ಉಪ್ಪಿನಕಾಯಿ ತರ ಮಾಡಿರ್ತೀವಿ. ಈಗ ಕೃಷಿ ವಿಜ್ಞಾನ ಕೇಂದ್ರದವರು ಮತ್ತೆ ನಿಮ್ಮ ಬಾಹುಬಲಿ ಕಂಪನಿ ಏನಿದೆಯೋ ಇವರು ಮತ್ತೆ ಬೇರೆ ಬೇರೆ ತರಹದ ಸ್ವಯಂ ಸೇವಾ ಸಂಸ್ಥೆಗಳು ಅವರೆಲ್ಲ ಈ ತರ ನಿಮಗೆ ಹೊರಗಡೆ ಕರ್ಕೊಂಡು ಹೋಗೋ ಅಂಥದ್ದು, ಅಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋ ಅಂಥದ್ದು ಇದೆಲ್ಲ ಮಾಡ್ತಾ ಇರೋದ್ರಿಂದ ಇದು ಅನುಕೂಲ ಅಂತ ಅನ್ಸುತ್ತೋ ಹೇಗೆ? ಅವರು ಇಲ್ಲ ಅಂತಿದ್ರೆ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಆಗ್ತಾ ಇತ್ತಾ? ಇಲ್ಲ ಸರ್, ಆಯ್ತಾ ಇರ್ಲಿಲ್ಲ. ನನ್ ಮಾಲಿನಿ ಮೇಡಮ್ ಆಗಿರ್ಬೋದು, ಚಕ್ರವರ್ತಿ ಸರ್ ಆಗಿರ್ಬೋದು, ನಾವು ಒಂದೇ ಒಂದ್ಸಲ ಫೋನ್ ಮಾಡಿ ಮೇಡಮ್ ಈ ತರ ಐತೆ, ಈ ತರ ಬಂದೈತ್ ಮೆಸೇಜು ಅಂದ್ರೆ ಸಾಕು, ಅವ್ರು ನಮ್ಮನ್ನ ಕಳಿಸ್ಬೇಕು ಕಳಿಸ್ಬೇಕು ಕಳಿಸ್ಬೇಕು ಅಂತ ಚಕ್ರವರ್ತಿ ಸರ್ಗೂ ಹೇಳ್ತಾರೆ, ನಮಗೂ ಹೇಳ್ತಾರೆ, ಹೋಗಿ ಹೋಗಿ ಹೋಗಿ ಅಂತ ಹಿಂಸೆ ಮಾಡಿ. ನಾವು ಏನೇ ಕೆಲಸ ಇದ್ರು ಸಹ ಅವ್ರು ನಮಗೋಸ್ಕರ ಸಖತ್ತು ಹೆಲ್ಪ್ ಮಾಡ್ತಾರೆ. ಚಕ್ರವರ್ತಿ ಸರ್ ಅಷ್ಟು ಅರ್ಧ ಹೊತ್ತಿನಲ್ಲಿ ಫೋನ್ ಮಾಡಿದ್ರು, ಆಯ್ತು ಹೋಗಿ ಮಾಡಿ, ನಮ್ಗೆ ಒಳ್ಳೇದಲ್ವಾ ಅಂತ. ನಮ್ಗೆ ಇಂಥದ್ದು ಬೇಕು ಸರ್ ಅಂದರೆ ಮಾಡಿಕೊಡ್ತಾರೆ. ಮೇಡಮ್ನು ಅಷ್ಟೇ, ಸರ್ಗೆ ಹೇಳಿ ಸರ್ ಮೇಡಮ್ ಈ ಥರ ಬೇಕು ಅಂದರೆ ಅವರು ಹೇಳ್ತಾರೆ, ಕಳಿಸ್ಕೊಡಿ ಅಂತಾರೆ, ಸಖತ್ತು ಹೆಲ್ಪ್ ಮಾಡ್ತಾರೆ. ಅಂದರೆ ಹೇಳ್ತಿಲ್ಲ ಸರ್, ನಾನು ಚೇಂಜ್ ಆಗಿರೋದೇ ಇಲ್ಲಿ ಎಫ್ ಯುಗೆ ಬಂದಮೇಲೆ, ನಬಾರ್ಡ್ ಹಾಗೂ ಸ್ನೇಹ ಸೇವಾ ಸಂಸ್ಥೆಗೆ ಬಂದ್ಮೇಲೆ ಚೇಂಜ್ ಆಗಿರೋದು. ಹಂಗಾರು ಚಕ್ರವರ್ತಿ ಸರ್ ಒಂದು ಕೆಲಸ ಕೊಟ್ಟರು, ಮಾಡ್ತಾರೆ, ಗಾಡಿ ಎಲ್ಲ ಓಡಿಸ್ತಾರೆ, ಇದು ಮಾಡ್ತಾರೆ ಅಂತ. ಸಂಘಮಿತ್ರ ಅನ್ನೋದೊಂದು ಲೋನ್ ಮಾಡೋದೊಂದು ಕೊಟ್ಟಿದ್ದಾರೆ, ಅದರಲ್ಲೂ ಪರವಾಗಿಲ್ಲ, ಅದರಲ್ಲೂ ಇಂಪ್ರೂವ್ ಆಗಿದ್ವಿ ಲೋನ್ ಬರೆದು. ಇವಾಗ ಒಂದು ಸ್ವಲ್ಪ ಕಮ್ಮಿ ಮಾಡಿರೋದಷ್ಟೇ, ಸಂಘ ಮಾಡೋಕ್ಕೆ ಹೋಗೋಕ್ಕಾಗ್ದಲೆ. ಮುಂಚೆಲ್ಲ ಮಾಡಿದ್ದೀನಿ ನಾನು, ತಿಂಗಳಿಗೆ 1,000 5,000 ಒಂದು 1,000 ಇಲ್ದಲೆ ಸಂಘ ಮಾಡ್ದಂಗೆ ಇರ್ತಿರ್ಲಿಲ್ಲ, ಮಾಡಿದ್ದೀನಿ ಸರ್ ಅದೆಲ್ಲನೂ ಮಾಡಿದ್ದೀನಿ. ಒಟ್ಟಿಗೆ ಈ ತರ ಕೃಷಿ ಒಳ್ಳೆ ಬದುಕು ಮಾಡ್ಕೊಂಡಿದ್ರಿ? ಹೌದ್ ಸರ್, ಮಾಡ್ಕೊಂಡಿದೀನಿ. ಅಂದ್ರೆ ನನ್ಗೆ ಇಲ್ಲಿ ಬಂದ್ಮೇಲೆ ಅಂದ್ರೆ ನನ್ನ ಲೈಫೇ ಚೇಂಜು. ಇಲ್ಲ ಅಂದ್ರೆ ನನ್ನ ಏನ್ ಮಾಡ್ತಿದ್ನೋ, ಯಾರ ಮನೇಲಿ ಕಾಯಿ ಕೊಬ್ಬರಿ ಹೊರ್ತಿದ್ನೋ ಏನೋ, ಯಾರ ಮನೇಲಿ ಕೂಲಿ ಮಾಡ್ತಿದ್ನೋ ಗೊತ್ತಿಲ್ಲ. ನನ್ನ ಸ್ಟಾರ್ ಹೋಟ್ನಲ್ಲಿ ಇಲ್ಲಿ ಬಂದ್ಮೇಲೆ ಲೈಫ್ ಚೇಂಜ್ ಆಗಿದೆ. ಈಗ ನೀವು ಮಾಡ್ತಕ್ಕಂತ ಮೌಲ್ಯವರ್ಧಿತ ಪದಾರ್ಥಗಳೇನಿದಾವ, ಅವು ಯಾರಾದ್ರೂ ಕಲಿಬೇಕು ಮಾಡ್ಬೇಕು ಅಂತ ಅಂದ್ರೆ ಅವ್ರಿಗೆ ಹೇಳ್ಕೊಡ್ತೀರಾ? ಸರಿ ಸರಿ, ಹೇಳ್ಕೊಡ್ತೀನಿ. ನನ್ಗೆ ಹೋದ್ಸಲ ಒಂದ್ಸಲ ಅಲ್ಲೇ ಆಕಾಶವಾಣಿ ಮಾತಾಡಿದ ಮೇಲೆ, ಈಗ ಮೊನ್ನೆ ಒಬ್ರು ಫೋನ್ ಮಾಡಿ ರಾಸಣ್ಣರು ಉರಿ ಇಟ್ ಮಾಡೋದು ಹೆಂಗೆ ಅಂತ ಕೇಳ್ಕೊಂಡ್ರು. ಫೋನ್ ಮಾಡ್ತಾರೆ, ಮಾಡಿ ಯಾವ ತರ ಏನು ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸರ್ ನನ್ನ ಜೊತೆ. ಯಾವಾಗ ಕಾಲ್ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರು ನನ್ನ ಫೋನ್ ನಂಬರ್ ಕೊಟ್ಟಿರ್ತೀನಲ್ವ, ಅವ್ರು ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ. ಯಾರಾದ್ರೂ ಏನಾದ್ರೂ ಬೇಕು ಅಂತ ಅಂದ್ರೆ ಫೋನ್ ಮಾಡಿ ಹೇಳಿದ್ರೆ ಮಾಡಿ ಕಳ್ಸಿಕೊಡ್ತೀರಾ? ಕೊರಿಯರ್ ಅಲ್ಲಿ ಕಳ್ಸಿಕೊಡ್ತೀವಿ ಸರ್. ನಾವ್ ಇಲ್ಲೇ ತಗೊಂಬರ್ತೀವಿ, ಕೇಳ್ತೀವಿ ಇವ್ರೆ ಬೇಕಾದ್ರೆ ಕಳ್ಸಿಕೊಡ್ತಾರೆ. ನಿಮ್ಮ ಫೋನ್ ನಂಬರ್ ನ ಒಂದ್ಸರಿ ಹೇಳಿ. 7259487514. ಇನ್ನೊಂದ್ಸಾರಿ ಹೇಳಿ. 7259487514. ಒಳ್ಳೇದು ಲೀಲಾವತಿ ಅವರೇ, ಇದುವರೆಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ತಾವು ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಕಡೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನ್ ಕಡೆಯದಾಗಿ ಏನ್ ಹೇಳೋದಂದ್ರೆ ಸರ್, ನಬಾರ್ಡ್ ಹಾಗೂ ಸ್ನೇಹ ಸೇವಾ ಸಂಸ್ಥೆಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳು ಹೇಳ್ತೀನಿ. ಯಾಕೆಂದ್ರೆ ನಾನು ಇಷ್ಟೆಲ್ಲ ಹಿಂಗೆಲ್ಲ ಬಂದ್ ಮಾಡೋ ಕಾರಣ ಅವರೇನೆಯ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಇರ್ತಿದ್ರು ಏನೋ ಗೊತ್ತಿಲ್ಲ. ಮೇಡಮ್ ಹಂಗಾದ್ರೂ ಸರಿ, ಸರ್ಗಾದ್ರೂ ಸರಿ, ಯಾವತ್ತಿನ ಅವ್ರು ಏನೇ ಹೇಳಿದ್ರು ನಾನು ಮಾಡಕ್ ರೆಡಿ ಇದ್ದೀನಿ ಸರ್. ಅವ್ರು ಯಾವುದೇ ಕೆಲಸ ಹೇಳಿದ್ರು ಮಾಡಕ್ ರೆಡಿ ಇದ್ದೀನಿ. ಯಾಕೆಂದ್ರೆ ನಮ್ಗೊಂದು ಏನು ಅಂತ ಗೊತ್ತಿರ್ಲಿಲ್ಲ, ಒಂದು ಹೇಳ್ಕೊಟ್ಟವ್ರೆ ಅವ್ರಿಗೆ ಯಾವತ್ತೂ ಮರೆಯಕ್ಕಾಗಲ್ಲ ಸರ್. ಒಳ್ಳೇದು ಲೀಲಾವತಿ ಅವರೇ, ಹೀಗೆ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಲಿ. ಇನ್ನೂ ಜೀವನದಲ್ಲಿ ಮುಂದೆ ಬನ್ನಿ, ಒಳ್ಳೆ ಸಂಪಾದನೆಯನ್ನ ಮಾಡಿ ಒಂದಷ್ಟು ಜನರಿಗೆ ಮಾದರಿಯಾಗಿ ಇರಿ. ಯಾರಿಗಾದ್ರೂ ನಿಮ್ಮಂಥವ್ರು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ಕೊಡ ಅಂಥದ್ದು, ಅವ್ರಿಗೆ ಕಲ್ಸ್ಕೊಡ ಅಂಥದ್ದು, ನಿಮ್ಮಂಗೆ ಅವರು ಕೂಡ ಬೆಳೆಯಲಿಕ್ಕೆ ಅನುಕೂಲವನ್ನ ಮಾಡಿಕೊಡಿ. ತಮಗೆ ಅಭಿನಂದನೆಗಳು. ಈ ಒಂದು ಸಂದರ್ಭದಲ್ಲಿ ತಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯ ಕೇಳುಗರೇ, ಇದುವರೆಗೂ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಬಿದರಕೆರೆಯ ಲೀಲಾವತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂಧನ್, ಗೋರ ರವಿಶಂಕರ್ ಮತ್ತು ಎಚ್ ಮೋಹನಾಕ್ಷಿ. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ. ಈಗ ಹವಾಮಾನ ವರದಿ. ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ ಹೀಗಿದೆ. ಜಿಲ್ಲೆಯಲ್ಲಿ ಗರಿಷ್ಠ 26.7 ಡಿಗ್ರಿ ಹಾಗೂ ಕನಿಷ್ಠ 18.1 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಇಂದು ಮುಂಜಾನೆ 8:30 ವಾತಾವರಣದಲ್ಲಿ ಶೇಕಡ 84% ತೇವಾಂಶವಿದ್ದ ಬಗ್ಗೆ ವರದಿಯಾಗಿದೆ. ಸಾಮಾನ್ಯವಾಗಿ ಮೋಡ ಮುಸುಕಿದ ವಾತಾವರಣವಿದ್ದು ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ಇಂದಿನ ಅಂದರೆ ದಿನಾಂಕ 12/9/2024 ಪೇಟೆ ಧಾರಣೆ ಮಾಹಿತಿ ಹೇಗಿದೆ. ಅರಸೀಕೆರೆ ಮಾರುಕಟ್ಟೆಯಲ್ಲಿ ದಪ್ಪ ಮೆಣಸಿನಕಾಯಿ ಉತ್ಪನ್ನಕ್ಕೆ ಕನಿಷ್ಠ 4,000 ರೂಪಾಯಿಗಳ ಪೇಟೆ ಧಾರಣೆ ಇದೆ. ಅಡಿಕೆ ಉತ್ಪನ್ನಕ್ಕೆ 10,000 ರೂಪಾಯಿಗಳ ಧಾರಣೆ ಇರುತ್ತದೆ. ಅಲಸಂದೆ ಉತ್ಪನ್ನಕ್ಕೆ 8,000 ರೂಪಾಯಿಗಳ ಪೇಟೆ ಧಾರಣೆ ಇದೆ. ಆಲೂಗಡ್ಡೆ ಉತ್ಪನ್ನಕ್ಕೆ ಕನಿಷ್ಠ 2,500 ಗರಿಷ್ಠ 3,000 ರೂಪಾಯಿಗಳವರೆಗೆ ಪೇಟೆ ಧಾರಣೆ ಇರುತ್ತದೆ. ಈರುಳ್ಳಿ ಉತ್ಪನ್ನಕ್ಕೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 5,000 ರೂಪಾಯಿಗಳವರೆಗೆ ಧಾರಣೆ ಇದೆ. ಉದ್ದಿನಬೇಳೆ ಉತ್ಪನ್ನಕ್ಕೆ 13,134 ರೂಪಾಯಿಗಳ ಧಾರಣೆ ಇರುತ್ತದೆ. ಕ್ಯಾರೆಟ್ ಉತ್ಪನ್ನಕ್ಕೆ ಕನಿಷ್ಠ 2,500 ರೂಪಾಯಿಯಿಂದ ಗರಿಷ್ಠ 5,000 ರೂಪಾಯಿಗಳ ಧಾರಣೆ ಇದೆ. ಕೊಬ್ಬರಿ ಉತ್ಪನ್ನಕ್ಕೆ ಕನಿಷ್ಠ 5,695 ರೂಪಾಯಿಯಿಂದ ಗರಿಷ್ಠ 8,900 ರೂಪಾಯಿ ಪೇಟೆ ಧಾರಣೆ ಇದೆ. ಕೊಬ್ಬರಿ ಉತ್ಪನ್ನಕ್ಕೆ ಕನಿಷ್ಠ 11,000 ರೂಪಾಯಿಯಿಂದ ಗರಿಷ್ಠ 15,000 ರೂಪಾಯಿಗಳ ಧಾರಣೆ ಇದೆ. ಹಾಗೆ ಕೊಬ್ಬರಿ ಉತ್ಪನ್ನಕ್ಕೆ 5,670 ರೂಪಾಯಿಯಿಂದ ಕನಿಷ್ಠ 9,000 ರೂಪಾಯಿಗಳ ಗರಿಷ್ಠ ಪೇರಟೆ ಧಾರಣೆ ಇರುತ್ತದೆ. ಟೊಮ್ಯಾಟೊ ಉತ್ಪನ್ನಕ್ಕೆ ಕನಿಷ್ಠ 1,000 ರೂಪಾಯಿಗಳ ಪೇಟೆ ಧಾರಣೆಯಿಂದ ಗರಿಷ್ಠ 8,000 ರೂಪಾಯಿಗಳ ಧಾರಣೆ ಇರುತ್ತದೆ. ತೆಂಗಿನಕಡ್ಡಿ ಸೀಗು ಉತ್ಪನ್ನಕ್ಕೆ 1,900 ಪೇಟೆ ಧಾರಣೆ ಇದೆ. ತೆಂಗಿನಕಾಯಿ ಉತ್ಪನ್ನಕ್ಕೆ ಕನಿಷ್ಠ 15,000 ರೂಪಾಯಿಯಿಂದ ಗರಿಷ್ಠ 21,000 ರೂಪಾಯಿ ಧಾರಣೆ ಇರುತ್ತದೆ. ತೊಗರಿಬೇಳೆ ಉತ್ಪನ್ನಕ್ಕೆ ಕನಿಷ್ಠ 14,700 ರೂಪಾಯಿಯಿಂದ ಗರಿಷ್ಠ 15,800 ರೂಪಾಯಿಗಳ ಧಾರಣೆ ಇರುತ್ತದೆ. ಧನಿಯಾ ಕೊತ್ತಂಬರಿ ಬೀಜ ಉತ್ಪನ್ನಕ್ಕೆ ಕನಿಷ್ಠ 9,201 ರೂಪಾಯಿಗಳ ಪೇಟೆ ಧಾರಣೆ ಇದೆ. ನುಗ್ಗೆಕಾಯಿ ಉತ್ಪನ್ನಕ್ಕೆ 4,000 ರೂಪಾಯಿಗಳ ಪೇಟೆ ಧಾರಣೆ ಇದೆ. ಬದನೆಕಾಯಿ ಉತ್ಪನ್ನಕ್ಕೆ 1,500 ರೂಪಾಯಿಗಳ ಧಾರಣೆ ಇದೆ. ಬೀಟ್ರೂಟ್ ಉತ್ಪನ್ನಕ್ಕೆ 2,000 ರೂಪಾಯಿಗಳ ಪೇಟೆ ಧಾರಣೆ ಇದೆ. ಮೆಕ್ಕೆಜೋಳ ಉತ್ಪನ್ನಕ್ಕೆ 2,400 ರೂಪಾಯಿಗಳ ಪೇಟೆ ಧಾರಣೆ ಇದೆ. ಮೂಲಂಗಿ ಉತ್ಪನ್ನಕ್ಕೆ 3,000 ರೂಪಾಯಿಗಳ ಧಾರಣೆ ಇದೆ. ರಾಗಿ ಉತ್ಪನ್ನಕ್ಕೆ 3,200 ರೂಪಾಯಿಗಳ ಧಾರಣೆ ಇದೆ. ಸೌತೆಕಾಯಿ ಉತ್ಪನ್ನಕ್ಕೆ 7 ರೂಪಾಯಿಗಳ ಧಾರಣೆ ಇದೆ. ಹಸಿ ಶುಂಠಿ ಉತ್ಪನ್ನಕ್ಕೆ ಕನಿಷ್ಠ 2,500 ರೂಪಾಯಿಯಿಂದ ಗರಿಷ್ಠ 10,000 ರೂಪಾಯಿಗಳ ಪೇಟೆ ಧಾರಣೆ ಇದೆ. ಹಸಿರು ಮೆಣಸಿನಕಾಯಿ ಉತ್ಪನ್ನಕ್ಕೆ ಕನಿಷ್ಠ 2,500 ರೂಪಾಯಿಯಿಂದ ಗರಿಷ್ಠ 4,000 ರೂಪಾಯಿಗಳವರೆಗೆ ಪೇಟೆ ಧಾರಣೆ ಇದೆ. ಹೆಸರುಕಾಳು ಉತ್ಪನ್ನಕ್ಕೆ 8,500 ರೂಪಾಯಿಗಳ ಧಾರಣೆ ಇದೆ. ಹೆಸರು ಬೇಳೆ ಉತ್ಪನ್ನಕ್ಕೆ 10,334 ರೂಪಾಯಿಗಳ ಧಾರಣೆ ಇದೆ. ಹೀರೆಕಾಯಿ ಉತ್ಪನ್ನಕ್ಕೆ 3,000 ರೂಪಾಯಿಗಳ ಧಾರಣೆ ಇದೆ. ಹುಣಸೆ ಹಣ್ಣು ಉತ್ಪನ್ನಕ್ಕೆ 5,500 ರೂಪಾಯಿಗಳ ಧಾರಣೆ ಇದೆ. ಹುರುಳಿಕಾಯಿ ಉತ್ಪನ್ನಕ್ಕೆ ಕನಿಷ್ಠ 3,000 ರೂಪಾಯಿಯಿಂದ ಗರಿಷ್ಠ 6,000 ರೂಪಾಯಿ ಪೇಟೆ ಧಾರಣೆ ಇದೆ. ಆತ್ಮೀಯ ಕೇಳಿದರೆ, ಇದುವರೆಗೂ ಇಂದಿನ ಅರಸೀಕೆರೆ ಮಾರುಕಟ್ಟೆಯ ಪೇಟೆ ಧಾರಣೆ ಮಾಹಿತಿಯನ್ನ ಆಲಿಸಿದಿರಿ. ಇದುವರೆಗೂ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ. ಶ್ರೀ ವಿನಾಯಕ ಗೆಳೆಯರ ಬಳಗ, ಕೆಇಬಿ ಸರ್ಕಲ್ ಆಲೂರು, ಇವರ ವತಿಯಿಂದ ಗೌರಿ ಗಣೇಶ ಮಹೋತ್ಸವದ ಅಂಗವಾಗಿ ದಿನಾಂಕ 13/9/2024 ಶುಕ್ರವಾರ ಆಲೂರು ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಬೆಳಿಗ್ಗೆ ಉಚಿತ ಆರೋಗ್ಯ ಶಿಬಿರ ಹಾಗೂ ಬೃಹತ್ ಎತ್ತುಗಳ ಪ್ರದರ್ಶನ ಮತ್ತು ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವಿರುತ್ತದೆ. ಮಧ್ಯಾಹ್ನ 12:00 ರಂಗೋಲಿ ಸ್ಪರ್ಧೆ, ಸಂಜೆ 5:00 ಮಕ್ಕಳ ವೇಷಭೂಷಣ ಕಾರ್ಯಕ್ರಮ, ಸಂಜೆ 7:00 ಎನ್ಡಿಆರ್ಕೆ ಗೆಳೆಯರ ಬಳಗದ ವತಿಯಿಂದ ಜಾನಪದ ಕಾರ್ಯಕ್ರಮವಿರುತ್ತದೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884 7651. ರೈತ ಬಂಧವರೇ, ಕೇಳುಗರೆ, ಕೃಷಿ ಮತ್ತು ಪರಿಸರದ ಒಳಿತಿಗಾಗಿ ಜೇನು ಬಹಳಷ್ಟು ಸಂದರ್ಭಗಳಲ್ಲಿ ನೆರವಿಗೆ ಬರುತ್ತೆ. ಜೇನಿನಿಂದ ಕೆಡುಕಾಗೋದು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಆದರೆ ಇವತ್ತು ಜೇನಿನ ಸಂತಾನ ಬಹಳಷ್ಟು ಕಡೆಗೆ ಕಡಿಮೆ ಆಗಿದೆ. ಜೇನುತುಪ್ಪದ ಉತ್ಪಾದನೆ ಗರಿಷ್ಠವಾಗಿ ಕುಂಠಿತವಾಗಿದೆ ಅಂತ ಅಂದ್ಕೊಂಡು ನಾವು ನೀವು ಕೇಳ್ತಾ ಇದ್ದೀವಿ. ವಿಷ ರಾಸಾಯನಿಕಗಳ ಸಿಂಪರಣೆ ಮತ್ತು ಜೇನಿಗೆ ಸೂಕ್ತವಾದ ಆಹಾರದ ಮೂಲಗಳು ಸಿಗ್ತೇ ಇರೋದರಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಂದ್ಕೊಂಡು ಅಭಿಪ್ರಾಯಗಳು ವ್ಯಕ್ತವಾಗ್ತದವೆ. ಪರಿಸರದ ಮಾಲಿನ್ಯ ಜೇನಿನ ಸಂತಾನದ ಅಭಿವೃದ್ಧಿಯಲ್ಲಿ ಕಂಟಕವಾಗಿದೆ. ಪರಿಸರದಲ್ಲಿ ಮಾಲಿನ್ಯಕಾರಕಗಳು ಹೆಚ್ಚಾದಷ್ಟು ಜೇನಿನ ಉಳಿವು ಕಮ್ಮಿ ಆಗ್ತಾ ಹೋಗ್ತದೆ, ಅಳಿವು ಹೆಚ್ಚಾಗ್ತಾ ಹೋಗ್ತದೆ. ಹೆಜ್ಜೇನು ಮರಗಳ ಮೇಲೆ ಕಟ್ಟೋದಿದೆ. ತುಡುವೆ ಜೇನು ಅಥವಾ ಪೆಟ್ಟಿಗೆ ಜೇನನ್ನು ಮಾತ್ರ ನಮ್ಮ ಕೃಷಿಕರು ಸಾಕೊಂತ ಬಂದಿದ್ದಾರೆ. ಮಲೆನಾಡು ಭಾಗಗಳಲ್ಲಿ ಕ್ವಿಂಟಾಲ್ಗಟ್ಟಲೆ ಜೇನುತುಪ್ಪವನ್ನು ಈ ಹಿಂದೆ ಪಡೆಯಲಾಗ್ತಾ ಇತ್ತು. ಮಲೆನಾಡಿನ ಮನೆಗಳಲ್ಲಿ 10-20-50-100 ಜೇನು ಪೆಟ್ಟಿಗೆಗಳನ್ನು ಇಟ್ಟುಕೊಂಡು ಜೇನುತುಪ್ಪವನ್ನು ಸಂಗ್ರಹಿಸಿ ಮಾರಾಟ ಮಾಡಲಾಗ್ತಾ ಇತ್ತು. ಮಣ್ಣಿನ ಮಡಿಕೆಗಳಲ್ಲಿ ಜೇನನ್ನು ಸಾಕಿ ಅಲ್ಲಿಯೂ ತುಪ್ಪವನ್ನು ಪಡೆಯಲಾಗ್ತಾ ಇತ್ತು. ಆದರೆ ಇವತ್ತು ಮಲೆನಾಡು ಪ್ರದೇಶಗಳಲ್ಲಿ ಖಾಲಿ ಜೇನು ಪೆಟ್ಟಿಗೆಗಳಿದ್ದಾವೆ, ಜೇನು ನೊಣಗಳು ಉಳಿತಾ ಇಲ್ಲ. ತುಂಬಿಕೊಂಡು ತಂದ್ರೂ ಓಡಿ ಹೋಗ್ತವೆ, ನಶಿಸಿ ಹೋಗ್ತದವೆ. ರೈತ ಬಾಂಧವರೇ, ಜೇನಿನ ಉಳಿವಿಗೆ ವಿಷ ರಾಸಾಯನಿಕಗಳ ಬಳಕೆ ಗರಿಷ್ಠವಾಗಿ ತಗ್ಗಬೇಕು. ಪರಿಸರ ಪ್ರಿಯ ತತ್ವದಲ್ಲಿ ಜೇನು ಚೆನ್ನಾಗಿಯೇ ಅಭಿವೃದ್ಧಿ ಆಗ್ತಾ ಹೋಗ್ತದೆ, ಅನುಕೂಲಗಳನ್ನು ಮಾಡಿಕೊಡ್ತಾ ಹೋಗ್ತದೆ. ಜೇನು